ಇಟ್ಸ್ ಅನದರ್ ಸಾಸ್. ಮ್ಯಾಚ್ ಹೋಯ್ತು, ಬೇಗ ರೀಚಾರ್ಜ್ ಮಾಡಿ. ಅರೆ ಕಾರ್ಡ್ ಡೀಟೇಲ್ ತುಂಬಿಸಿ. ಡೀಟೇಲ್ಸ್ ಯಾಕೆ ತೆಗ್ದೆ? ಪೇಮೆಂಟ್ ಯಾಕೆ ಮಾಡೋದು? ಟೋಕನೈಸ್ಡ್ ಕಾರ್ಡ್ ನಿಂದ. ಟೋಕನ್? ಹಾ, ಆನ್ಲೈನ್ ಪೇಮೆಂಟ್ ಗಾಗಿ RBI ತಂದಿದೆ ಟೋಕನೈಸೇಷನ್. ಒಂದ್ಸಾರಿ ಕಾರ್ಡ್ ಡೀಟೇಲ್ಸ್ OTP CVV ಹಾಕಿ ಟೋಕನ್ ಜನರೇಟ್ ಮಾಡಿ, ಕಾರ್ಡ್ ಸುರಕ್ಷಿತ, ಪದೇ ಪದೇ ಡೀಟೇಲ್ಸ್ ಹಾಕುವ ಜಂಜಾಟ ಇಲ್ಲ. ಅದೇ ಸೌಲಭ್ಯ, ಅದಕ್ಕೆ ಸುರಕ್ಷೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಬಾಯಿಯ ಆರೋಗ್ಯ ಕೇವಲ ಹಲ್ಲಿನ ಆರೋಗ್ಯಕ್ಕೆ ಸೀಮಿತವಾಗಿಲ್ಲ. ಬಾಯಿಯ ಆರೋಗ್ಯ ಇಡೀ ದೇಹದ ಆರೋಗ್ಯದ ಪ್ರತಿಬಿಂಬ. ಗರ್ಭಿಣಿಯರು ಬಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದರಿಂದ ಅವಧಿಗೆ ಮುನ್ನ ಶಿಶುವಿನ ಜನನ, ಕಡಿಮೆ ತೂಕದ ಮಗುವಿನ ಜನನ ಮುಂತಾದ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಹಲ್ಲಿನ ಆರೋಗ್ಯ ಮಾನಸಿಕ ಆರೋಗ್ಯಕ್ಕೂ ಕಾರಣವಾಗಬಹುದು. ಅಸಾಂಕ್ರಾಮಿಕ ರೋಗಗಳಾದ ಮಧುಮೇಹ, ರಕ್ತದೊತ್ತಡ, ಪಾರ್ಶ್ವವಾಯು ನಿಯಂತ್ರಣಕ್ಕೆ ಬಾಯಿಯ ಆರೋಗ್ಯದ ಮಹತ್ವದ ಪಾತ್ರವಿದೆ. ಪ್ರಕಟಣೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬಾಯಿಯ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಭಾರತ ಸರ್ಕಾರ ನೇ ದೇಶ ಭರ್ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೇ ಹೀ ಹೋಂಗೆ. ಸಭಿ ಪಶುಪಾಲಕ್ ಅಪ್ನೆ ಪಶುವೋಂ ಕಿ ಸಹಿ ಜಾನ್ಕಾರಿ ದೇ, ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾ ಬನಾ ಸಕೆ. ಯಾದ ರಹೆ, ಅಕ್ಟೋಬರ್ 2024 ಸೇ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರಿ, ಪಾಲ್ತು ಪಶುವೋಂ ಔರ್ ಅವಾರಾ ಪಶುವೋಂ ಕಿ ಕುಲ್ 219 ನಸ್ಲೋಂ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಯಿ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೆ ಪಶು ಮೇರಿ ಜಾನ್ಕಾರಿ, ಹೋಗಿ ಸಮೃದ್ಧ, ಸಂಪದಾ ಹಮಾರಿ. ಪಶುಪಾಲನ್ ಔರ್ ಡೇರಿ ವಿಭಾಗ್ ದ್ವಾರಾ ದೇಶ ಹಿತ್ ಮೇ ಜಾರಿ. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಪುತ್ತೂರು ತಾಲೂಕು ನರಿಮೊಗರು ಗ್ರಾಮದ ನಿರಂಜನ್ ಪೊಳ್ಯ ಅವರ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳೋಣ. ಈಗ ನಮ್ಮ ಜೊತೆ ಪುತ್ತೂರು ನರಿಮೊಗರಿನ ನಿರಂಜನ್ ಪೊಳ್ಯ ಅವರಿದ್ದಾರೆ. ನಮ್ಮ ಸಾಂಪ್ರದಾಯಿಕ ಕೃಷಿಯಂತೆ ಅವರು ಬೇರೆ ಬೇರೆ ಬೆಳೆಗಳನ್ನು ಬೆಳೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವರ ಕೃಷಿ ಅನುಭವವನ್ನು ನಾವು ಕೇಳಿ ತಿಳಿಯೋಣ. ನಮಸ್ಕಾರ ನಿರಂಜನ್ ಅವರೇ. ನಮಸ್ಕಾರ ಸರ್. ಸರ್, ನೀವು ಈ ಕೃಷಿಯನ್ನು ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯಿತು? ಸರ್, ಕೃಷಿ ಅನ್ನುವಂಥದ್ದು ನಮ್ಮ ಕುಟುಂಬದಲ್ಲಿ ಅನುಚಾನವಾಗಿ ನಡ್ಕೊಂಡು ಬಂದಂಥದ್ದು. ನನ್ನ ಅಜ್ಜನು ಕೃಷಿಕ, ನನ್ನ ತಂದೆಯೂ ಕೃಷಿಕ, ನಾನು ಕೂಡ ಕೃಷಿಯಲ್ಲಿ ಇದ್ದೇನೆ. ಹಾಗಂಥೇಳಿ ನಾನು ಸಂಪೂರ್ಣ ಕೃಷಿಯಲ್ಲಿ ತೊಡಗಿಸಿಕೊಂಡವಲ್ಲ. ಮಧ್ಯದಲ್ಲಿ ನನ್ನ ಕಾಲೇಜು ವಿದ್ಯಾಭ್ಯಾಸ ಆದ ಮೇಲೊಂದು ಸ್ವಲ್ಪ ಸಮಯ ನಾನು ಕಂಪನಿಗಳಲ್ಲಿ ಕೂಡ ಕೆಲಸ ಮಾಡಿದ್ದೇನೆ. ಅಂತೂ ನಾವು ಕೃಷಿಕ ಹಿನ್ನೆಲೆಯಿಂದಲೇ ಬಂದ ಕಾರಣ ಅದರತ್ತ ಸೆಳೆತ ಒಂದು ಜಾಸ್ತಿಯೇ ಇತ್ತು. ಹಾಗಾದ ಕಾರಣ ಮಧ್ಯದಲ್ಲಿ ಕೆಲಸಗಳನ್ನು ಬಿಟ್ಟು ನಾನು ಕೃಷಿಯತ್ತ ಬಂದೆ ಸರ್. ಎಷ್ಟು ವರ್ಷ ಬೇರೆ ಕೆಲಸ ಮಾಡಿದ್ದೀರಿ? ಸುಮಾರು ಒಂದು 20 ವರ್ಷ ಕಾರ್ಪೊರೇಟ್ ಕೆಲಸ ಮಾಡಿದ್ದೇನೆ ಸರ್. ಬೆಂಗಳೂರಲ್ಲಿ? ಬೆಂಗಳೂರಲ್ಲಿದ್ದೆ, ಮಂಗಳೂರಲ್ಲಿದ್ದೆ, ಮಣಿಪಾಲಲ್ಲಿದ್ದೆ, ಉಡುಪಿಯಲ್ಲಿದ್ದೆ. ಓಹೋ. ಆ ಕೆಲಸಕ್ಕೆ ಹೋಗಿ ಮತ್ತೆ ಕೃಷಿಗೆ ಬರುವಂಥ ಹೇಗೆ ಮತ್ತೆ ಯಾಕೆ ಅನ್ನಿಸ್ತು? ಹೌದು, ಈ ಪ್ರಶ್ನೆ ಬಹಳಷ್ಟು ಜನ ಕೇಳ್ತಾರೆ ನನ್ನಲ್ಲಿ ಈಗ ಬಂದ ಮೇಲೆ. ಅದೇ ನಾನು ಆಗಲೇ ಹೇಳಿದ ಹಾಗೆ, ಮೊದಲಿಂದ ಕೃಷಿಯ ಹಿನ್ನೆಲೆಯಿಂದಲೇ ಬಂದ ಕಾರಣ ನನಗೆ ಕೃಷಿಯತ್ತ ಒಂದು ಒಲವು ಅನ್ನುವಂಥದ್ದು ಮೊದಲೇ ಇತ್ತು. ಈಗ ಕಾರ್ಪೊರೇಟ್ ಕೆಲಸಗಳು ಏನಿದ್ದರೂ ಕೂಡ ನಾವು ಅಲ್ಲಿ ಇದ್ದವರು ಅದನ್ನು ಅನುಭವಿಸಿದವರಿಗೆ ಗೊತ್ತು. ಅಲ್ಲಿ ಹೇಗೆ ಅಂತೇಳಿದರೆ, ಕಾರ್ಪೊರೇಟ್ ಕೆಲಸ ಅಂತೇಳಿದರೆ ಒಂದು ರೀತಿಯ ಒಂದು ಜೀತ ಪದ್ಧತಿ ಇದ್ದ ಹಾಗೆ ಅಥವಾ ಗುಲಾಮಗಿರಿ ಇದ್ದ ಹಾಗೆ ಆಗ್ತದೆ. ನಾವು ಯಾವುದಕ್ಕಾದರೂ ಇನ್ನೊಬ್ಬರ ಹತ್ರ ನಾವು ಕೈ ಜೋಡಿಸಿ ನಿಲ್ಲಬೇಕು, ಕೈ ನೀಡಿ ಕೇಳಬೇಕು ಅಂತ ಹೇಳುವಂಥ ಒಂದು ಪರಿಸ್ಥಿತಿ. ಅಂಥದ್ರಲ್ಲಿ ಕೃಷಿ ಅಂತ ಹೇಳುವಾಗ ನಮಗೆ ಒಂದು ಬಹಳಷ್ಟು ಒಂದು ಸ್ವಾತಂತ್ರ್ಯ ಇರ್ತದೆ. ನಮ್ಮದೇ ಯೋಚನೆಗಳು, ನಮ್ಮದೇ ಯೋಜನೆಗಳು. ಪ್ರತಿ ದಿವಸ ನಮಗೊಂದು ಹೊಸತನ್ನು ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಒಂದು ಕ್ರಿಯೇಟಿವಿಟಿ ಅಂತ ಹೇಳಿ ನೀನು ಹೇಳ್ತೇವೆ, ಅದನ್ನು ನಾವಾಗಿ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ಒಂದು ಕಾರ್ಪೊರೇಟ್ ಸಂಸ್ಥೆಯ ಕೆಲಸ ಅಂತ ಹೇಳುವಾಗ ನಿಮ್ಮ ಮೇಲಿನವರು ಏನು ಹೇಳ್ತಾರೆ ನಾವು ಅದನ್ನು ಮಾಡಬೇಕಷ್ಟೇ. ನಮಗೆ ಬೇಕಾದ ಹಾಗೆ ನಾವು ಮಾಡುವಂಥ ಅವಕಾಶ ಅಲ್ಲಿ ಇಲ್ಲ. ಅದು ಯಾವುದೇ ಎಷ್ಟೇ ದೊಡ್ಡ ಪೋಸ್ಟಿಗೆ ಹೋದರೂ ಕೂಡ ನಮಗೆ ಬೇಕಾದದ್ದು ನಾವು ಬೇಕಾದ ನಮ್ಮ ಇಷ್ಟ ಪ್ರಕಾರ ಮಾಡುವಂಥ ಅವಕಾಶ ಇಲ್ಲ. ಕೃಷಿಯಲ್ಲಿ ಹಾಗಲ್ಲ. ಸಣ್ಣ ಕೃಷಿ ಇರ್ಬೋದು, ದೊಡ್ಡ ಕೃಷಿ ಇರ್ಬೋದು, ದೊಡ್ಡ ಮಟ್ಟದಲ್ಲಿ ಇರ್ಬೋದು, ಆಯಾ ಮಟ್ಟದಲ್ಲಿ ನಮಗೆ ಬೇಕಾದ ಹಾಗೆ ಮಾಡಲಿಕ್ಕೆ ನಮಗೆ ಅವಕಾಶ ಇರ್ತದೆ. ಈಗ ಕೃಷಿಯಲ್ಲಿ ನನಗೆ ಉದಾಹರಣೆಗೆ ಈಗ ನನಗೆ ಬಾಳೆ ಕೃಷಿ ಬೇಡ ಅಂತಾಯಿತು. ನಾನು ಇದ್ದ ಬಾಳೆನೆಲ್ಲ ತೆಗೆದ್ರೂ ಕೂಡ ನನ್ನನ್ನು ಯಾಕೆ ಕಡ್ದೆ ಅಂತೇಳಿ, ಯಾಕೆ ತೆಗೆದೆ ಅಂತೇಳಿ ಹೊರಗಿನೋ ಯಾರು ಕೇಳುವಂಥದ್ದಿಲ್ಲ. ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಕೇಳ್ಬೋದು, ತಂದೆ ಕೇಳ್ಬೋದು, ತಾಯಿ ಕೇಳ್ಬೋದು, ಅದು ಬಿಟ್ಟರೆ ಹೊರಗಿನವ್ರು ಯಾರು ಕೇಳುವಂಥದ್ದಲ್ಲ. ಇದನ್ನು ನಮಗೆ ಆ ಒಂದು ಫ್ರೀಡಮ್ ಇರ್ತದೆ. ನಾನು ಕಾರ್ಪೊರೇಟ್ ಕೆಲಸ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಕಾರ್ಪೊರೇಟ್ ಕೆಲಸ ಬಿಟ್ಟು ಬಂದೆ. ಅದರ ಜೊತೆಗೆ ತಂದೆಯ ಆರೋಗ್ಯ ಕಾರಣ ಕೂಡ ಇತ್ತು, ಅಂದರೆ ಕೃಷಿಯನ್ನು ಯಾರಾದರೂ ಮುಂದುವರಿಸಬೇಕಿತ್ತು. ಆವಾಗ ನನ್ನ ಹತ್ರ ಎರಡು ದಾರಿಗಳಿದ್ದದು, ಎರಡು ಆಯ್ಕೆಗಳಿದ್ದದು. ಒಂದು, ಕೃಷಿಯನ್ನು ಅದರಷ್ಟಕ್ಕೆ ಬಿಟ್ಟು ನಾನು ಕಾರ್ಪೊರೇಟ್ ಕೆಲಸದಲ್ಲಿ ಮುಂದುವರಿಯುವಂಥದ್ದು, ಅದು ಕೃಷಿ ನಡೆಯುವ ಹಾಗೆ ನಡೀತದೆ ಅಂತೇಳಿ ಮಾಡುವಂಥದ್ದು, ಇಲ್ಲ ಸಂಪೂರ್ಣ ಕೃಷಿಗೆ ತೊಡಗಿಸಿಕೊಳ್ಳುವುದು. ಎರಡು ದೋಣಿಯಲ್ಲಿ ಕಾಲಿಟ್ಟರೆ ಯಾವುದು ಕೂಡ ಆಗುವುದಿಲ್ಲ, ಕಡೆಗೆ ಮತ್ತೆ ನಾವು ಮುಳುಗ್ತೇವೆ ಅಂತ ಹೇಳೋ ಒಂದು ಇದರಲ್ಲಿ ಯೋಚನೆಯಲ್ಲಿ ಇದೆರಡು ಆಯ್ಕೆಗಳು ಬಂದಾಗ ಹಾಗಾದರೆ ಕೃಷಿಯೇ ಲೇಸು, ಕೃಷಿಯನ್ನೇ ಮಾಡುವ ಅಂತ ಹೇಳಿ ನಾನು ಬಿಟ್ಟು ಬಂದ. ಸಾಮಾನ್ಯವಾಗಿ 20 ವರ್ಷಗಳ ಕಾಲ ಒಂದು ನಗರ ಪ್ರದೇಶದಲ್ಲಿ, ಈಗ ನೀವು ಹೇಳಿದ್ದೆಲ್ಲ ನಗರ ಪ್ರದೇಶಗಳು, ಅಲ್ಲಿಂದ ಮತ್ತೆ ಮೊದಲಿಗೆ ಮೊದಲಿನ ಹಳ್ಳಿಗೆ ಬರುವಾಗ ಒಂದು ರೀತಿಯಲ್ಲಿ ಒಂದು ಸ್ಥಿತ್ಯಂತರ, ಕೆಲವೆಲ್ಲ ನಾವು ಸೌಲಭ್ಯಗಳ ನಡುವೆ ನಾವು ಅಲ್ಲಿ ಬದುಕಿ ಇರ್ತಾ ಇರುವವರು, ಅದೆಲ್ಲ ಇಲ್ಲಿ ಸ್ವಲ್ಪ ಕಷ್ಟ ಅಂತ ಆಗುವಾಗ ಫಸ್ಟಿಗೆ ಕಷ್ಟ ಅಂತ ಅನಿಸ್ಲಿಲ್ವಾ? ಬಹಳ ಒಂದು ಉತ್ತಮ ವಿಚಾರ ಸರ್ ತಾವು ಹೇಳ್ತಾ ಇರೋದು. ಇದು ಒಂದು ಸ್ವಲ್ಪ ಅಂದರೆ ಅದು ಒಬ್ಬೊಬ್ಬರ ಒಂದು ಅವರವರ ಯೋಚನಾ ಲಹರಿಗೆ, ಅವರವರ ಜೀವನ ಶೈಲಿಗೆ ತಕ್ಕಂಥದ್ದು ಅಂತ ಹೇಳ್ತೇನೆ ನಾನು. ಉದಾಹರಣೆಗೆ ಈಗ ನಾವು ನನ್ನ ಕುಟುಂಬ ಸಮೇತ, ನನ್ನ ಇಬ್ಬರು ಮಕ್ಕಳು, ಹೆಂಡತಿ, ಇಬ್ಬರು ಮಕ್ಕಳು ಸಮೇತ ನಾವು ಬೆಂಗಳೂರಲ್ಲಿ ಒಂದು 2-3 ವರ್ಷ ನಾವು ಬೆಂಗಳೂರಲ್ಲಿದ್ದೆವು. ಈ ಬೆಂಗಳೂರಲ್ಲಿ 3 ವರ್ಷ ಇರುವಾಗ ನಮಗೆ ಹೊರಗಡೆ ಜಾಸ್ತಿ ತಿರುಗಾಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಅದು ನೋಡಬೇಕು, ಇದು ನೋಡಬೇಕು, ಹೊರಗೆ ತಿನ್ನಬೇಕು, ಬೆಳಗಿನ ಬ್ರೇಕ್ಫಾಸ್ಟ್ ಈಗ ಬೆಂಗಳೂರಲ್ಲೆಲ್ಲ ಹೇಗೆ ಇರ್ತದೆ ಅಂತೇಳಿ, ಸಾಮಾನ್ಯ ಜನಜೀವನ ಹೇಗೆ ಅಂತೇಳಿದರೆ, ಭಾನುವಾರ ಬಂತು ಅಂತೇಳಿದರೆ ನಿಮಗೆ ಬೆಳಗಿನ ತಿಂಡಿಯಿಂದ ಹಿಡಿದು ರಾತ್ರಿ ಊಟದವರೆಗೆ ಹೊರಗೆ ತಿನ್ನುವಂಥದ್ದು. ನೀವು ಸರಿಯಾಗಿ ಗಮನಿಸಿದರೆ ಅಕ್ಕ ಇದರ ಪಕ್ಕದಲ್ಲಿ ಇರುವಂಥ ಹೋಟೆಲಿಗೆ ಬೆಳಗ್ಗೆ ಮನೆ ಯಜಮಾನ ಹೋಗಿ ಇದರಲ್ಲಿ ಪಾರ್ಸೆಲ್ ತಗೊಂಡು ಬರ್ತಾನೆ ಡಬ್ಬಿಯಲ್ಲಿ ಬೆಳಗಿನ ತಿಂಡಿಗೆ, ಮಧ್ಯಾಹ್ನದ ಊಟಕ್ಕೆ ಹೊರಗೆ ಹೋಗ್ತಾರೆ, ಮತ್ತೆ ರಾತ್ರಿ ಕೂಡ ಹೊರಗೆ ಹೋಗ್ತಾರೆ. ಈ ರೀತಿಯ ಒಂದು ಜೀವನ ನಡೆಯುವಂಥದ್ದಲ್ಲಿ ಹಾಗಂತ ಅಂತಹ ಇದರಲ್ಲಿ ನಮಗೆ ಆ ರೀತಿಯದೊಂದು ಅದು ಯಾಕೋ ನಮಗೆ ಇಷ್ಟವೇ ಆಗಲಿಲ್ಲ ಪ್ರಾರಂಭದಿಂದ. ನಾವು ಭಾನುವಾರ ಬಂತು ಅಂತೇಳಿ ನಮ್ಮ ಮನೆಯೊಳಗೆ, ಅದು ಬಿಟ್ಟರೆ ಬಾಕಿ ವಾರದ ದಿನಗಳಲ್ಲಿ ನಾವು ಕೆಲಸಕ್ಕೆ ಹೋಗ್ಲಿಕ್ಕಾಯಿತು, ಅದಾಯಿತು, ಬೆಳಿಗ್ಗೆ ಹೋದರೆ ಸಂಜೆ ಬರಲಿಕ್ಕಾಯಿತು. ಅದು ಬಿಟ್ಟರೆ ಭಾನುವಾರ ಬಂತು ಅಂದರೆ ಮನೆಯಲ್ಲಿ ಮನೆಯವರೊಟ್ಟಿಗೆ ಮಕ್ಕಳ ಜೊತೆಗೆ ಹೀಗೆ ಇರುವಂಥದ್ದು. ಇಲ್ಲ ಅಪರೂಪಕ್ಕೆ ಒಂದೊಂದು ಸಲ ಮಕ್ಕಳನ್ನು ಪಾರ್ಕಿಗೆ ಕರ್ಕೊಂಡು ಹೋಗೋದು, ಅದು ಮಾಮೂಲಿ ನಡೀತಾ ಇದ್ದದ್ದು. ಬಿಟ್ಟರೆ ಆ ಬೆಂಗಳೂರಿನ ಜೀವನ ಅಂತ ಹೇಳುವಂಥದ್ದು ಏನುಂಟು, ಆ ರೀತಿಯ ಜೀವನ ಶೈಲಿಯಲ್ಲಿ ನಾವು ಬದುಕಲೇ ಇಲ್ಲ ಯಾವತ್ತೂ ಕೂಡ, ಅಥವಾ ನಮಗೆ ಬದುಕಬೇಕು ಅಂತ ಅನಿಸಲಿಲ್ಲ. ಇದು ಬೆಂಗಳೂರು ಆಯಿತು. ಇದು ಬಿಟ್ಟರೆ ನಾವು ಉಡುಪಿಯಲ್ಲಿ ಬಹಳಷ್ಟು ವರ್ಷ, ನಾವು ಒಂದು 5 ವರ್ಷದ ಮೇಲೆ ನಾನು ಉಡುಪಿಯಲ್ಲಿದ್ದೆ. ಉಡುಪಿಯದ್ದು ಇವತ್ತು ಕೂಡ ನಾನು ಬಹಳಷ್ಟು ನೆನೆಸಿಕೊಳ್ಳುವಂತಹ ಒಂದು ಜಾಗ ಅಂತೇಳಿ ಉಡುಪಿ ಮಣಿಪಾಲ. ಅದು ಯಾಕೋ ಒಂದು ಆತ್ಮೀಯತೆ ಬಹಳ ಜಾಸ್ತಿ ಅಲ್ಲಿ ಆ ಒಂದು ಊರಿನ ಕಡೆಗೆ. ಹಾಗಂತೇಳಿ ಅದು ಒಳ್ಳೆಯದ ಊರು ಒಳ್ಳೆಯದಂತ ಕೇಳಿದರೆ ನನಗೆ ಇವತ್ತು ಕೂಡ ಅಲ್ಲೇ ಇರಬೇಕಿತ್ತು ಅಂತ ಹೇಳುವಂಥ ಒಂದು ಭಾವನೆ ಯಾಕೂ ಬರ್ತಾ ಇಲ್ಲ. ಅದೇ ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಯೋಚನೆಗಳು, ನಮ್ಮ ಯೋಚನಾ ಲಹರಿಗಳು ಮತ್ತು ನಮ್ಮ ಜೀವನ ಶೈಲಿ ಇದು ಮುಖ್ಯ ಆಗ್ತದೆ ಅಂತ ಅನಿಸೋದು. ಅಂದರೆ ನಾವು ಯಾವಾಗ ಆ ಒಂದು ಸಿಟಿ ಲೈಫ್ ಸ್ಟೈಲ್ ಅಂತ ಹೇಳ್ತೇವೆ ಅಥವಾ ಪಟ್ಟಣದ ಜೀವನ ಅಂತ ಹೇಳ್ತೇವೆ, ಆ ರೀತಿಯ ಒಂದು ಜೀವನ ಶೈಲಿಗೆ ಒಗ್ಗಿಕೊಂಡ್ರೆ ಪ್ರಾಯಶಃ ಹಳ್ಳಿಗೆ ಬಂದು ಇರಲಿಕ್ಕೆ ಕಷ್ಟ ಆಗ್ಬೋದು. ಆದರೆ ಹಳ್ಳಿಗೆ ಬಂದು ಇರುವಂಥವನ ಯೋಚನಾ ಲಹರಿ, ಆ ಯೋಚನಾ ಕ್ರಮವೇ ಬೇರೆ ಇರ್ತದೆ. ಅವನಿಗೆ ಸಾಮಾನ್ಯವಾಗಿ ಪಟ್ಟಣದ ಜೀವನ ಯಾವುದು ಇಷ್ಟ ಆಗೋದಿಲ್ಲ. ಅವನಿಗೆ ಪಟ್ಟಣ ಅಂತ ಹೇಳಿದಕೂಡಲೇ ಅಲ್ಲಿಯ ವಾಹನ ದಟ್ಟಣೆ, ಅಲ್ಲಿಯ ಜನಸಂದಣಿ, ಅಲ್ಲಿಯ ಸಮಸ್ಯೆಗಳು, ಅಲ್ಲಿಯ ಹೊಗೆ, ಅಲ್ಲಿಯ ವಾಯುಮಾಲಿನ್ಯ ಇದುವೇ ಕಾಣ್ತದೆ, ಬಿಟ್ಟರೆ ಅಲ್ಲಿಯ ಕಂಫರ್ಟ್ಗಳು ಕಾಣೋದಿಲ್ಲ. ಇದು ಅಂಥವರು ಮಾತ್ರ ಸಾಮಾನ್ಯವಾಗಿ ನಾವು ಇದು ಬೇಡ, ನಾನು ಕೃಷಿಗೆ ಹೋಗ್ತೇನೆ ಅಂತೇಳಿ ಯೋಚನೆ ಬರುವಂಥದ್ದು ಅಂತ ನನ್ನ ಭಾವನೆ. ಅದು ಸರಿ. ತಿರುಗಿ ಕೃಷಿಗೆ ಬರುವಾಗ ಸಾಮಾನ್ಯವಾಗಿ ಹೀಗೆ ಬಂದವರಿಗೆ ಒಂದು ಗ್ಯಾಪ್ ಅನ್ನುವಂಥದ್ದು ಸಿಗ್ತದೆ. ನೀವೊಂದು 20 ವರ್ಷಗಳ ಕಾಲ ಈ ಕೃಷಿಯಿಂದ ದೂರವಾಗಿದ್ದಿರಿ, ಮತ್ತೆ ಪುನಃ ಪ್ರಾರಂಭ ಮಾಡುವಾಗ ಸ್ವಲ್ಪ ಕಷ್ಟ ಅಂತ ಅನಿಸ್ಲಿಲ್ವ? ಹೌದು, ಈಗ ಗ್ಯಾಪ್ ಅಂತ ಆಗೋದು ಸಹಜ. ಈಗ ಕಾರ್ಪೊರೇಟ್ ಜೀವನಕ್ಕೂ ಹಳ್ಳಿಯ ಕೃಷಿ ಜೀವನಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಬರುವಾಗ ಒಂದು ಸ್ವಲ್ಪ ಗ್ಯಾಪ್ ಬರ್ತದೆ. ಇಲ್ಲಿ ಕೊರೋನಾ ಅಂತ ಹೇಳುವಂಥದ್ದು ಮಹಾಮಾರಿ ಎಲ್ಲರಿಗೂ ತುಂಬ ಸಮಸ್ಯೆ ಕೊಟ್ಟಿದೆ. ಆದರೆ ನನಗೆ ಅದೃಷ್ಟವಶಾತ್ ಕೊರೋನಾ ಬಂದದ್ದು ಬಹಳ ಒಳ್ಳೆಯದಾಯಿತು ಅಂತ ಹೇಳ್ತೇನೆ ನಾನು. ಆ ಕೊರೋನಾದ ಸಮಯದಲ್ಲಿ ನಾವು ಊರಿಗೆ ಬಂದು ನನಗೆ ವರ್ಕ್ ಫ್ರಮ್ ಹೋಮ್ ಇತ್ತು, ನನ್ನ ಮನೆಯಿಂದ ಕೆಲಸ ಮಾಡ್ತಾ ಇದ್ದೆ. ಅದು ಆದ ನಂತರ ಕೊರೋನಾ ಮುಗಿದ ಮೇಲೆ ನಾನು ಯಾವತ್ತೂ ಮತ್ತೆ ಪಟ್ಟಣಕ್ಕೆ ಹೋಗಲಿಲ್ಲ. ಈ ಸಮಯದಲ್ಲಿ ಏನಾಯ್ತು, ಈ 2 ವರ್ಷದ ವರ್ಕ್ ಫ್ರಮ್ ಹೋಮಿನ ಜೀವನದಲ್ಲಿ ನನ್ನ ಆ ಬ್ಲ್ಯಾಂಕ್ ಸ್ಪೇಸ್, ಆ ಗ್ಯಾಪ್ ಅಂತ ಹೇಳುವಂಥದ್ದು ಏನಿದೆ ಅದು ಅದರಷ್ಟಕ್ಕೆ ಫಿಲ್ ಆಗಿ ಹೋಯಿತು. ಊರಲ್ಲೇ ಇದ್ದು ಮನೆಯಲ್ಲೇ ಕೂತು ಇಲ್ಲಿಂದನೇ ಕೆಲಸ ಮಾಡ್ತಾ ಇರುವಾಗ ತೋಟದ ಒಡನಾಟ ಸಹಜವಾಗಿ ಜಾಸ್ತಿ ಆಯಿತು, ಕೃಷಿ ಒಡನಾಟ ಸಹಜವಾಗಿ ಜಾಸ್ತಿ ಆಯಿತು. ಆ ತಪ್ಪಿ ಹೋದ ಕೊಂಡಿಗಳು ಏನಿದೆ ಅದೆಲ್ಲ ಪುನಃ ಜೋಡಣೆ ಆಗಲಿಕ್ಕೆ ಶುರು ಆಯ್ತು. ಅದರಷ್ಟಕ್ಕೆ ಈಗ ತೋಟ ಅಂತ ಹೇಳುವಾಗ ಬಹಳಷ್ಟು ವಿಷಯಗಳು ನಾವು ತಿಳ್ಕೊಳ್ಲಿಕ್ಕೆ ಇರ್ತದೆ. ಈಗ ನಾವು ಒಂದು 20 ವರ್ಷ ನಾನು ಹೊರಗಿರುವಾಗ ಅಲ್ಲಿ ಆ ಮಧ್ಯದಲ್ಲಿ ಏನಾಗಿದೆ ಅಂತ ಹೇಳೋದು ಗೊತ್ತಿರುವುದಿಲ್ಲ, ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಇರ್ತದೆ. ಆ ತಪ್ಪಿ ಹೋದ ಕೊಂಡಿಗಳೆಲ್ಲ ಆ ಟೈಮಲ್ಲಿ ಎಲ್ಲವೂ ಜಾಯಿನ್ ಆದಾಗೆ ಆಯಿತು. ಹಾಗಾದ ಕಾರಣ ನನಗೆ ಅದನ್ನು ಮತ್ತೆ ಕೊರೋನಾ ನಂತರ ನಾನಾಗಾದರೆ ಇನ್ನೂ ವಾಪಸ್ ಹೋಗುವುದಿಲ್ಲ, ನಾನು ಇಲ್ಲಿ ಕೃಷಿಯ ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳೋದು ಬರುವಾಗ ನನಗೆ ಈ ಸಮಸ್ಯೆ ಬರಲಿಲ್ಲ. ಈಗ ಪ್ರಾರಂಭ ಮಾಡಿದಾಗ ನಿಮ್ಮಲ್ಲಿ ಸಾಂಪ್ರದಾಯಿಕ ಕೃಷಿಯ ಒಂದು ಏನೇನು ಕೃಷಿ ಮಾಡ್ತಾ ಇದ್ರು ಅದನ್ನು ನೀವು ಮುಂದುವರಿಸಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಈಗ ಹೊಸ ತಂತ್ರಜ್ಞಾನಗಳು, ಹೊಸ ಯೋಚನೆಗಳೆಲ್ಲ ಬರ್ತವೆ, ಅದನ್ನು ನೀವು ಅಳವಡಿಸಲಿಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ದೀರಾ? ಖಂಡಿತವಾಗಲು. ಈಗ ನಮ್ಮಲ್ಲಿ ಉದಾಹರಣೆಗೆ ಹೇಳುವುದಾದರೆ ಒಂದಷ್ಟು ವಿಚಾರಗಳು, ಈಗ ನೀರಾವರಿಯ ವಿಷಯ ನೋಡಿದರೆ ನಮ್ಮಲ್ಲಿ ನನ್ನ ತಂದೆ ಸ್ವಲ್ಪ ಆ ರೀತಿಯಲ್ಲಿ ನೋಡೋದಾದ್ರೆ ಸ್ವಲ್ಪ ಆಧುನಿಕ ಚಿಂತನೆಗಳು, ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವವರು ಅಂತಲೇ ಹೇಳ್ಬೋದು. ಮೈಕ್ರೋ ಡ್ರಿಪ್ ಇರಿಗೇಷನ್ ಅಲ್ಲಿ ಮೈಕ್ರೋ ಟ್ಯೂಬ್ ಇರಿಗೇಷನ್ ಮಾಡ್ತಾ ಇದ್ದೇವೆ. ಅದನ್ನು ಬಹಳ ಹಿಂದೆ ಪ್ರಾರಂಭ ಮಾಡಿದ್ದಾರೆ, ಸುಮಾರು 30 ವರ್ಷ ಹಿಂದೆ ನನ್ನ ತಂದೆಯವರು ಅಳವಡಿಸಿಕೊಂಡು ಮಾಡಿಕೊಂಡು ಬಂದಂಥವ್ರು. ಅದರಲ್ಲಿ ಒಂದು ನ್ಯೂನತೆ ನಾನು ಇವತ್ತಿನ ಕಾಲಕ್ಕೆ ಕಂಡದ್ದು ಏನು ಅಂತ ಹೇಳಿದರೆ, ಅದು ನಮಗೆ ಈಗ ಕಾಳುಮೆಣಸಿನ ರೀತಿಯಂಥ ಎಡೆಬೆಳೆಗಳು ನಾವು ಬೆಳೆಯುವಾಗ ಮೈಕ್ರೋ ಟ್ಯೂಬ್ ಅಷ್ಟೇ ಸೂಟ್ ಆಗೋದಿಲ್ಲ, ಸೆಟ್ ಆಗೋದಿಲ್ಲ. ಹಾಗಾದ ಕಾರಣ ಅದನ್ನೊಂದು ಬದಲಾಯಿಸುವ ಒಂದು ಇದು ಮಾಡಿ ಹೊರಟೆ, ಅದೊಂದು ನಡೀತಾ ಇದೆ. ಈಗ ಅದನ್ನು ನಮ್ಮ ಈ ನಾವು ಡ್ರಿಪ್ಪರ್ ಅಂತೇನು ಹೇಳ್ತೇವೆ, ಅಥವಾ ಗಂಟೆಗೆ ಇಷ್ಟು ಲೀಟರ್ ಹೋಗುವಂಥದ್ದು, ಅಂಥ ಡ್ರಿಪ್ಪರಿಗೆ ಬದಲಾವಣೆ ಮಾಡಿದ್ದು ಒಂದು. ಇನ್ನೊಂದು, ಒಂದಷ್ಟು ಜಾಗದಲ್ಲಿ ಹೊಸ ಅಡಿಕೆ ಗಿಡದ ಕೃಷಿ ಮಾಡಿದೆ. ಅಲ್ಲಿ ಮಾಡಬೇಕು ಅಂತ ಹೇಳಿದರೆ ಜೆಜೆಟ್ ಅಂತೇಳಿ ಹೊಸ ನೀರಾವರಿ ಪದ್ಧತಿ ಒಂದುಂಟು, ಅದನ್ನು ಅಳವಡಿಸಿ ಅದರಲ್ಲೇ ಮಾಡಿದ್ದೇನೆ. ಅದು ತುಂಬ ಗುಡ್ಡದ ತುದಿಯಲ್ಲಿರುವಂಥ ಒಂದು ಜಾಗ, ಗುಡ್ಡ ತುದಿಗೆ ಜಾಗಕ್ಕೆ ನಮ್ಮದು ಒಂದೇ ಬೋರ್ವೆಲ್ ಇರುವಂಥದ್ದು. ಇಲ್ಲಿಂದ ನೀರು ಅಲ್ಲಿಗೆ ಕೊಂಡೋಗಬೇಕು ಅಂತ ಹೇಳಿದ್ರೆ HDPE ಪೈಪ್ ಅಂದರೆ ಸಾಮಾನ್ಯವಾಗಿ ಎಲ್ಲ ಕಡೆ ನಾವು PVC ಪೈಪ್ಗಳನ್ನು ಉಪಯೋಗ ಮಾಡುವಂಥದ್ದು. PVC ಪೈಪಲ್ಲಿ ಏನಾಗ್ತದೆ ಅಂದರೆ ನೀವು ಎತ್ತರ ಜಾಗಕ್ಕೆ ನೀರು ಕೊಂಡೋಗುವ, ಸುಮಾರು 100 ಮೀಟರ್ ಅಷ್ಟು ಹೆಡ್ ಉಂಟು ಅಲ್ಲಿಗೆ, ಅಷ್ಟು ಎತ್ತರಕ್ಕೆ ನೀರು ಕೊಂಡೋಗುವಾಗ ನಿಮಗೆ ಆ ಪಂಪು ಚಾಲನೆಯಲ್ಲಿರುವಾಗ ಅಥವಾ ಮುಖ್ಯವಾಗಿ ಪಂಪ್ ನಿಂತಾಗ ಅದರ ನೀರಿನ ಲೋಡ್ ಅಂತ ಹೇಳುವಂಥ ಸಿಕ್ಕಾಬಟ್ಟೆ ಈ PVC ಪೈಪಿನ ಮೇಲೆ ಬೀಳ್ತದೆ. ಪೈಪ್ ಖಂಡಿತವಾಗಿ ಒಂದಲ್ಲ ಒಂದು ದಿವಸ ಒಡೆದು ಹೋಗ್ತದೆ. ಈ ಇದನ್ನು ತಪ್ಪಿಸಲಿಕ್ಕೆ ಬೇಕಾಗಿ ನಾನು ಅಲ್ಲಿ HDPE ಪೈಪ್ ಅಳವಡಿಸಿ ಅಲ್ಲಿಂದ ಮೇಲೆ ನೀರು ತಗೊಂಡೋಗಿ ನಂತರ ಅಲ್ಲಿ ಜೆಜೆಟ್ ಮೂಲಕ ನೀರಾವರಿ ಮಾಡ್ತಾ ಇದ್ದೇನೆ. ಜೆಜೆಟ್ ಅಂದರೆ ಯಾವ ಥರದ ನೀರಾವರಿ ವ್ಯವಸ್ಥೆ? ಇದು ಒಂದು ರೀತಿಯಲ್ಲಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿಯ ಒಂದು ಹೈಬ್ರಿಡ್ ಅಂತ ಕರಿಬಹುದು. ಇದನ್ನು ಏನಾಗ್ತದೆ ಅಂತ ಹೇಳಿದ್ರೆ, ಹನಿ ನೀರಾವರಿಯಲ್ಲಿ ಬುಡಕ್ಕೆ ಒಂದು ಹನಿ ಅಥವಾ ಮೈಕ್ರೋ ಟ್ಯೂಬ್ ಆದರೂ ಒಂದು ಸ್ವಲ್ಪ ಧಾರೆ ನೀರು ಹೋಗ್ತಾ ಇರ್ತದೆ. ತುಂತುರು ನೀರಾವರಿಯಲ್ಲಿ ನಿಮಗೆ ಇಡೀ ತಟ್ಟಿಗೆಲ್ಲ ಅಂದರೆ ನೀವು ತೋಟಕ್ಕೆ ಇಡೀ ತೋಟಕ್ಕೆ ನೀರು ಬೀಳ್ತದೆ, ಫುಲ್ಲು ತಟ್ಟಿಗೆ ಬೀಳ್ತದೆ, ಬುಡಕ್ಕೆ ಬೀಳ್ತದೆ, ಎಲ್ಲ ಕಡೆ ಬೀಳುವಂಥದ್ದು. ಜೆಜೆಟ್ ಅಂತ ಹೇಳಿದರೆ ಈ ನಮ್ಮ ಮೈಕ್ರೋ ಟ್ಯೂಬ್ ಏನಿದೆ, ಮೈಕ್ರೋ ಟ್ಯೂಬಿನ ತುದಿಗೆ ಒಂದು ಸಣ್ಣ ಸ್ಪ್ರೇಯರ್ ತರದ್ದು ಅದನ್ನು ಸಿಕ್ಕಿಸ್ತೇವೆ. ಅದನ್ನೊಂದು ಸಣ್ಣ ಒಂದು ಅದಕ್ಕೆ ಪ್ಲಾಸ್ಟಿಕ್ ಹೋಲ್ ಬರ್ತದೆ, ಅದರ ಸಹಾಯದಿಂದ ಅದನ್ನು ನೇರವಾಗಿ ನಿಲ್ಲಿಸ್ತೇವೆ. ಈಗ ಏನಾಗ್ತದೆ ಅಂದರೆ ನೀರು ಸುಮಾರು ನಿಮಗೆ 90 ಡಿಗ್ರಿಯಿಂದ 180 ಡಿಗ್ರಿವರೆಗೆ ನೀರು ಅದರಲ್ಲಿ ಸ್ಪ್ರೇ ಆಗ್ತದೆ. ಅಂದರೆ ಅಷ್ಟು ಡಿಗ್ರಿ ಕೋನದಲ್ಲಿ ಮರದ ಬುಡಕ್ಕೆ ಮಾತ್ರ ನೀರು ಬೀಳ್ತದೆ. 360 ಡಿಗ್ರಿ ಕೂಡ ಹೋಗುವಂಥದ್ದು ಉಂಟು ಅದರಲ್ಲಿ, ಬಟ್ ನಾವು ಸಾಮಾನ್ಯವಾಗಿ ಅಡಿಕೆ ಕೃಷಿಯಲ್ಲಿ ಉಪಯೋಗವಾಗುವಂಥ 90 ರಿಂದ 180 ಡಿಗ್ರಿ ಕೋನದ್ದು. ಅದರಲ್ಲಿ 90 ಡಿಗ್ರಿ ಇದು ಹೆಚ್ಚು ಬಳಕೆ ಆಗುವಂಥದ್ದು. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಿಮಗೆ ನೀರು ಮೈಕ್ರೋ ಟ್ಯೂಬಿನಲ್ಲಿ ಹೋದ ಹಾಗೆ ಕಡಿಮೆ ನೀರು ಹೋಗ್ತದೆ. ನೋಡಿ, ಈಗ ಸಾಮಾನ್ಯವಾಗಿ ನೀರಾವರಿಯಲ್ಲಿ ಒಂದು ವೈಜ್ಞಾನಿಕ ಕ್ರಮ ಹೇಗೆ ಅಂತೇಳಿದರೆ, ನೀರು ಒಂದೇ ಸಲ ಬೀಳಬಾರ್ದು. ಅಂದರೆ ಫ್ಲಡ್ ಇರಿಗೇಷನ್ ಅಂತ ಏನು ಹೇಳ್ತೇವೆ, ಅಂದರೆ ಒಂದೇ ಸಲ ತುಂಬ ನೀರು ಬಿದ್ದ ಕೂಡಲೇ ನೀರು ಹರಿದೇ ಹೋಗ್ತದೆ, ಬಿಟ್ಟರೆ ಮಣ್ಣು ನೀರನ್ನು ಎಳ್ಕೊಳ್ಳೋದಿಲ್ಲ. ನೀರನ್ನು ಮಣ್ಣು ಎಳ್ಕೊಳ್ಬೇಕು ಅಂತಂದರೆ ನಿಧಾನವಾಗಿ ನೀರು ಬೀಳಬೇಕಾಗ್ತದೆ. ನಿಮಗೆ ಹನಿ ನೀರಾವರಿಯಲ್ಲಿ ಅಥವಾ ನಿಮ್ಮ ಸಿಂಚನ ನೀರಾವರಿಯಲ್ಲಿ ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಏನು ಹೇಳ್ತೇವೆ, ಇದರಲ್ಲಿ ಏನಾಗ್ತದೆ ಅಂದರೆ ನೀರು ಜಾಸ್ತಿ ಬೀಳ್ತದೆ, ರಭಸವಾಗಿ ಜಾಸ್ತಿ ಬೀಳ್ತದೆ, ನೀರು ಹರಿದು ಹೋಗೋದು ಸ್ವಲ್ಪ ಪ್ರಮಾಣ ಜಾಸ್ತಿ. ಅದೇ ರೀತಿ ತಟ್ಟಿಗೆ ಬೀಳ್ತದೆ, ಅಗತ್ಯ ಉಂಟಾ ಇಲ್ಲವೋ ಅಂತ ಹೇಳುವಂಥದ್ದು ಕೂಡ ಒಂದು ಪ್ರಶ್ನೆ. ಇಲ್ಲಿ ಬುಡಕ್ಕೆ ನೀರು ಬೀಳ್ತದೆ, ಗಂಟೆಗೆ 35 ರಿಂದ 50 ಲೀಟರ್ ಅಥವಾ 60 ಲೀಟರ್ನವರೆಗೆ ನೀರು ಹಾಕುವಂಥ ಅವಕಾಶ ಉಂಟು. 35 ಲೀಟರ್ಗೆ ಬೇಕಾದ್ರೆ ಅಷ್ಟಕ್ಕೆ ನಿಲ್ಲಿಸ್ಬೋದು. ಇಷ್ಟೇ ನೀರು ಬುಡಕ್ಕೆ ಮಾತ್ರ ಬೀಳ್ತದೆ. ಇದರಿಂದ ಲಾಭ ಏನು ಅಂತ ಹೇಳಿದರೆ, ಬುಡದಲ್ಲಿ ನಾವು ಕೊಟ್ಟ ಗೊಬ್ಬರಗಳು ಯಾವುದೇ ಸಮಯದಲ್ಲಿ 365 ದಿವಸ ಕೂಡ ಅದಕ್ಕೆ ಮರಕ್ಕೆ ಸರಿಯಾಗಿ ಸಿಗುವಂಥ, ಅಂದರೆ ಕಳಿತು ಸಿಗುವ ಒಂದು ಅವಕಾಶ ಹೆಚ್ಚು ಸಿಗ್ತದೆ. ಈ ಉದ್ದೇಶಕ್ಕೋಸ್ಕರ ಜೆಜೆಟ್ ಬಳಕೆ ಆಗುವಂಥದ್ದು. ಇದು ನೀವು ಬರೀ ಅಡಿಕೆಗೆ ಮಾತ್ರವೋ ಬೇರೆ ಕಡೆಗೂ ಕೂಡ ಬೆಳೆಸಿದ್ದೀರಾ? ಇದನ್ನು ಪುತ್ತೂರಲ್ಲಿ ಬಹಳಷ್ಟು ಕೃಷಿಕರು ಬಳಕೆ ಮಾಡ್ತಾ ಇದ್ದಾರೆ. ಈಗ ಸುರೇಶ ಬಲ್ನಾಡು ಅಂತ ಹೇಳುವ ಒಬ್ಬರು ಕಾಳುಮೆಣಸಿನ ಸಾಧಕರಿದ್ದಾರೆ, ಅವರು ಜೆಜೆಟನ್ನು ನಮ್ಮ ಕಾಳುಮೆಣಸಿಗೆ ಬಳಕೆ ಮಾಡಿದ್ದಾರೆ. ಇದನ್ನು ನೋಡಿದರೆ ಕಾಳುಮೆಣಸಿನ ಕೃಷಿಯಲ್ಲಿ ಜೆಜೆಟಿನ ಬಳಕೆ ತುಂಬ ಉತ್ತಮ. ಈಗ ಅವರು ಮಾಡಿದ್ದು ಅದರ ರಿಸಲ್ಟ್ ನೋಡುವಾಗ ಜೆಜೆಟಿನ ಬಳಕೆ ತುಂಬ ಉತ್ತಮ. ಯಾಕೆಂತ ಹೇಳಿದರೆ, ಅಡಿಕೆಗೆ ಮತ್ತು ಇದರ ಕಾಳುಮೆಣಸಿನ ಬುಡಕ್ಕೆ ಒಂದು ಸ್ವಲ್ಪ ಗ್ಯಾಪ್ ಇರ್ತದೆ. ನೀವು ಡ್ರಿಪ್ ಇರಿಗೇಷನ್ ಮಾಡಿದರೆ ಒಂದು ಕಡೆ ಬೀಳುವಾಗ ಇನ್ನೊಂದು ಕಡೆ ಬೀಳುವುದಿಲ್ಲ, ಈ ಸಮಸ್ಯೆ ಬರ್ತದೆ. ಜೆಜೆಟಲ್ಲಿ ಸ್ಪ್ರೆಡ್ ಆಗಿ ಬೀಳುವಾಗ ನಿಮಗೆ ಎಲ್ಲ ಕಡೆ ಹರಡಿ ಬೀಳುವಾಗ ಬುಡಕ್ಕೆ ಸರಿಯಾಗಿ ಒದ್ದಾಗ್ತದೆ, ಕಾಳುಮೆಣಸಿಗೆ ಮತ್ತು ಅಡಿಕೆಗೆ ಎರಡಕ್ಕೂ ಸರಿಯಾಗಿ ಸಿಕ್ಕಿದಾಗ ಆಗ್ತದೆ. ಹಾಗಾಗಿ ಜೆ ಜೆಟ್ ಅನ್ನುವಂಥದ್ದು ನೀರಿನ ವ್ಯವಸ್ಥೆ ಒಳ್ಳೆಯದು ಉಂಟು ಅಂತೇಳಿದರೆ, ನೀರು ಉಂಟು ನಮ್ಮಲ್ಲಿ, ನೀರಾವರಿ ವ್ಯವಸ್ಥೆ ಅಂದರೆ ನಮಗೆ ಮೂಲಗಳು ಸರಿ ಉಂಟು ಅಂತೇಳಿದರೆ ಜೆ ಜೆಟ್ ಅನ್ನುವಂಥದ್ದು ಒಳ್ಳೆ ಬಹಳ ಒಳ್ಳೆ ವ್ಯವಸ್ಥೆ. ಇದೀಗ ಇದರ ನಿರ್ವಹಣೆಗೆ ಏನಾದರೂ ಕೂಡ ತೊಂದರೆಗಳು ಇಂಥದ್ದೇನಾದರೂ ಕೂಡ ಬರುವಂಥದ್ದು ಏನಾದರೂ ಉಂಟು ಇದರಲ್ಲಿ? ಸಾಮಾನ್ಯವಾಗಿ ಅಂಥದ್ದು ಏನೂ ಇಲ್ಲ. ಒಂದು ಜೆ ಜೆಟ್ ನೀರಾವರಿ ಅಂತ ಹೇಳಿದರೆ ಸಾಮಾನ್ಯವಾದ ಸಣ್ಣ ಸ್ಕ್ರೀನ್ ಫಿಲ್ಟರ್ ಅಂತ ಏನು ಹೇಳ್ತೇವೆ ಆ ಥರದೊಂದು ಸ್ಕ್ರೀನ್ ಫಿಲ್ಟರ್ ಸಾಕಾಗ್ತದೆ, ಅದಕ್ಕೆ ಸ್ಯಾಂಡ್ ಫಿಲ್ಟರ್ ಕೂಡ ಅಗತ್ಯ ಬರುವುದಿಲ್ಲ. ತುಂಬ ಕನಿಷ್ಠ ಮೇಂಟೆನೆನ್ಸಲ್ಲಿ ನಡೆಯುವಂಥದ್ದು. ಮತ್ತು ಇನ್ನೊಂದು ದೊಡ್ಡ ಉಪಯೋಗ ಏನು ಅಂತ ಹೇಳಿದರೆ, ಅದು ನಾವೊಂದು ಒಂದು ಕುಟ್ಟಿ ಅಂತ ಹೇಳ್ತೇವಲ್ಲ ಸಣ್ಣ ಕೊಂದು, ಒಂದು ಒಂದು ಒಂದು ಅಡಿ ಎತ್ತರದ ಒಂದು ಪ್ಲಾಸ್ಟಿಕ್ಕಿನ ಕೋಲು, ಅದಕ್ಕೆ ಅದನ್ನು ಸಿಕ್ಕಿಸಿ ನಾವು ಅದರ ಮೇಲಿಂದ ಹೀಗೆ ಸ್ಪ್ರೇ ಆಗುವಂಥದ್ದು. ಇದರಿಂದಾಗಿ ಏನಾಗ್ತದೆ ಅಂತೇಳಿದರೆ, ನೀವು ದೂರದಿಂದ ನೋಡ್ಲಿಕ್ಕೆ ಆಗ್ತದೆ ಅದು ಸ್ಪ್ರೇ ಆಗ್ತಾ ಉಂಟಾ ಇಲ್ಲೋ ಅಂತೇಳಿ, ನಿಮಗೆ ದೂರದಿಂದ ಕಾಣ್ತದೆ. ಸಾಮಾನ್ಯವಾಗಿ ಪ್ರತಿಯೊಂದು ಬುಡಕ್ಕೆ ಬುಡಕ್ಕೆ ಹೋಗಬೇಕು ಅಂತೇಳಿ, ಒಂದು ಸಾಲಲ್ಲಿ ನೀವು ಉದ್ದಕ್ಕೆ ಹೋದರೆ ನಿಮಗೆ ಹೋಗ್ತಾ ಇಲ್ಲೋ ಹೋಗ್ತಾ ಉಂಟಾ ಇಲ್ಲೋ ಅಂತೇಳಿದ್ರು ಸಾಮಾನ್ಯವಾಗಿ ಕಾಣ್ತದೆ. ಕಾಣದೇ ಇದ್ದಾಗ ಮಾತ್ರ ನಾವು ಅದರ ಬುಡಕ್ಕೆ ಹೋಗಿ ನೋಡಿದರೆ ಸಾಕು. ಈಗ ಏನಾಗ್ತದೆ ಹೇಳಿದರೆ, ನಿಮಗೆ ಅಂಥದ್ರು ಒಂದು ಹೋಗ್ತಾ ಇಲ್ಲ ಅಂತೇಳಿ ಆದರೆ ಅದರ ಬುಡಕ್ಕೆ ಮಾತ್ರ ಹೋಗಿ, ಕೆಲವೊಂದು ಸಲ ಏನಾಗ್ತದೆ ಅಂದರೆ ಅದರ ಕಣ್ಣು ತುಂಬ ಸೂಕ್ಷ್ಮ ಇರ್ತದೆ, ಆ ಕಣ್ಣಲ್ಲಿ ಕೆಲವು ಸಲ ಏನಾದರೂ ನಾವು ಹೌದು ಏನು ನೀವು ಎಷ್ಟೇ ಮೇಂಟೈನ್ ಫಿಲ್ಟರ್ ಕೊಟ್ಟರು ಕೂಡ ಕೆಲವೊಂದು ಸಲ ಆದರೆ ಹಾವಾಸೆ ಅದು ಈ ಥರ ಏನಾದರೂ ಬರುವಂಥ ಸಾಧ್ಯತೆ ಅಲ್ಲಗಳೆಯವಾಗಿಲ್ಲ. ಅಂಥದ್ದೇನಾದರೂ ಬಂತು ಅಂತೇಳಿದ್ರೆ ಕ್ಲೀನ್ ಮಾಡಿಕೊಳ್ಳಿಕ್ಕೆ ಸುಲಭ ಆಗ್ತದೆ. ಇದರಲ್ಲಿ ನೀರು ಹರಿಸುವಾಗ ಎಷ್ಟು ಗಂಟೆಗಳ ಕಾಲ ಹರಿಸಬೇಕು ಅಂತ ಏನಾದರೂ ಇದೆಯಾ? ಸರ್, ಸಾಮಾನ್ಯವಾಗಿ ನನ್ನ ಕ್ರಮ ಹೇಗೆ ಅಂತೇಳಿದರೆ, ಒಂದು ಮರಕ್ಕೆ ಸುಮಾರು 16-20 ಲೀಟರ್ ನೀರು ಸಾಕು. ಒಂದು ಅಡಿಕೆ ಮರಕ್ಕೆ ಅಥವಾ ಒಂದು ಅಡಿಕೆ ಗಿಡಕ್ಕೆ, ಗಿಡಕ್ಕಾದರೆ ಒಂದು ಸುಮಾರು 15 ಲೀಟರ್ ಧಾರಾಳ ಸಾಕು ಅಂತ ಹೇಳುವಂಥದ್ದು. ಹಾಗಾಗಿ ಈಗ ನನ್ನ ಇರುವಂತಹ ಜೆ ಜೆಟ್ಟಲ್ಲಿ ಸ್ಪ್ರೇಯರಲ್ಲಿ ಸುಮಾರು 60 ಲೀಟರ್ ಗಂಟೆಗೆ 60 ಲೀಟರ್ ನೀರು ಹೋಗ್ತದೆ, 55 ಲೀಟರ್ ಅಂತ ನಾನು ಲೆಕ್ಕ ಹಾಕಿಕೊಳ್ಳುತ್ತೇನೆ. ಹಾಗಾದ ಕಾರಣ ನನ್ನ ಪ್ರಕಾರ ಸುಮಾರು ಒಂದು 20 ನಿಮಿಷ ನೀರು ಹೋದರೆ ಸಾಕಾಗ್ತದೆ. ಪ್ರತಿ ದಿವಸ ಬೇಸಿಗೆ ಕಾಲ ಪ್ರತಿ ದಿವಸ 20 ನಿಮಿಷ ಇರಿಗೇಷನ್ ಮಾಡಿದರೆ 15 ನಿಮಿಷ ಸಾಕಾಗ್ತದೆ. ಆದರೆ 15 ನಿಮಿಷದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನೀವು ಪಂಪು ಮೋಟರ್ ಚಾಲನೆ ಮಾಡಿದ ಕೂಡಲೇ ನೀರು ಬೇಕಾದಾಗ ಎಲ್ಲದಕ್ಕೂ ಹೋಗಲಿಕ್ಕೆ ಶುರು ಆಗುವುದಿಲ್ಲ. ಪೈಪಲ್ಲಿ ನೀರು ತುಂಬಬೇಕಾದಾದ ಮೇಲೆ ನೀರು ಹೋಗಬೇಕು. ಹಾಗಾದಕೊಂಡು ಒಂದು 5 ನಿಮಿಷ ಜಾಸ್ತಿ ಕೊಡ್ತೇನೆ. 20 ನಿಮಿಷ ಕೊಟ್ಟರೆ ಸುಮಾರು ನನ್ನ ಪ್ರಕಾರದ ಒಂದು 15-16 ಲೀಟರ್ ನೀರು ಒಂದು ಬುಡಕ್ಕೆ ಸಿಕ್ಕಿದಾಗ ಆಗ್ತದೆ. ಇದು ಒಂದು ತಂತ್ರಜ್ಞಾನದ ಬಗ್ಗೆ ಮಾತಾಡಿದ್ದು. ಸಾಮಾನ್ಯವಾಗಿ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ಚರ್ಚಿತವಾದಂತಹ ವಿಷಯ ಅಂತ ಹೇಳಿದರೆ, ಕೃಷಿಕರಲ್ಲಿ ಬೇಕಾದಷ್ಟು ಆಳುಕಾಳುಗಳು ಸಿಗ್ತಾ ಇಲ್ಲ ಅನ್ನುವಂಥ ಅಂಥ ಸಂದರ್ಭದಲ್ಲಿ ಕೃಷಿಕರು ತಮ್ಮದೇ ಆದಂಥ ಯೋಚನೆಗಳನ್ನು ಪ್ರತಿಯೊಂದಕ್ಕೂ ಮಾಡಿರ್ತಾರೆ. ನಿಮ್ಮಲ್ಲಿ ಆಳುಕಾಳುಗಳ ವ್ಯವಸ್ಥೆ ಹೇಗಿದೆ? ಸರ್, ಈ ಆಳುಕಾಳುಗಳ ವ್ಯವಸ್ಥೆ ಅಂತ ಬಂದಾಗ ಅಥವಾ ಜನರ ಸಮಸ್ಯೆ ಅಂತ ಬಂದಾಗ ನಾನು ಬಹಳ ಸ್ವಲ್ಪ ಸುಮಾರು ವರ್ಷ ಹಿಂದಕ್ಕೆ ಹೋಗಬೇಕಾಗ್ತದೆ. ನಮ್ಮಲ್ಲಿ ಸುಮಾರು 25 ವರ್ಷಗಳ ಹಿಂದೆಯೇ ನನ್ನ ತಂದೆಯವರು ಆಟೋ ರಿಕ್ಷಾವನ್ನು ಸ್ವಲ್ಪ ಬದಲಾವಣೆ ಮಾಡಿ ಅದರಲ್ಲಿ ಅಡಿಕೆ ತರುವಂಥ ಒಂದು ವ್ಯವಸ್ಥೆ ಮಾಡಿದರು. ಪ್ರಾಯಶಃ ಈಗಿನ ಇದಕ್ಕೆ ನೋಡುವಾಗ ಅದು ಆವಾಗಿನ ಕಾಲದಲ್ಲಿ ಒಂದು ತುಂಬ ಒಂದು ನೂತನ ವಿನೂತನ ಅಂತ ಹೇಳ್ಬೋದು, ಆ ರೀತಿಯ ಒಂದು ಯೋಚನೆ ಆಗಿತ್ತದು. ಹಾಗೆ ಅದು ಅಡಿಕೆ ಪತ್ರಿಕೆಯಲ್ಲಿ ಒಂದು ಲೇಖನ ಕೂಡ ಬಂದಿತ್ತು, ಅದರ ಬಗ್ಗೆ ಒಂದು ಇಂಟರ್ವ್ಯೂ ಎಲ್ಲ ಮಾಡಿದರು ನನ್ನ ತಂದೆಯವರನ್ನು. ಹಾಗೆ ಅದು ಇತ್ತು. ಅದನ್ನೇ ಅದು ಸುಮಾರೊಂದು 25-28 ವರ್ಷ ಮೊದಲು ಪ್ರಾರಂಭ ಮಾಡಿದ್ದು. ಅದರ ನಂತರ ಆ ಟೆಂಪು ಹಳತಾಯಿತು. ಈಗ ಅದನ್ನು ವಾಪಸ್ ಅದಾದ ಮೇಲೆ ಒಂದು ಬಹುಶಃ ಒಂದು 15 ವರ್ಷಗಳ ಹಿಂದೆ ಅದನ್ನು ಬದಲಾಯಿಸಿ ಇನ್ನೊಂದು, ಇದು ಕೂಡ ಹಳೆ ಟೆಂಪೋವೇ, ಇದು ಯಾವುದು ಕೂಡ ನಾವು ಹೊಸ ಟೆಂಪೋವನ್ನು ತೆಕೊಂಡು ಮಾಡುವಂಥದ್ದಲ್ಲ. ಗುಜರಿ ಟೆಂಪೋ ರಿಕ್ಷಾಗಳು ಅಂತ ಹೇಳ್ತೇವಲ್ಲ ಆ ಥರದ್ದನ್ನು ತೆಕೊಂಡು ಅದಕ್ಕೆ ರೆಕಾರ್ಡ್ ಯಾವುದು ಬೇಡ, ಯಾಕಂದರೆ ಕೃಷಿ ಬಳಕೆಗೆ ತೋಟದ ಒಳಗೆ ಮಾತ್ರ ಓಡಾಡೋದಾದ ಕಾರಣ ಯಾವುದು ಬೇಕಾಗುವುದಿಲ್ಲ. ಅಂಥದ್ದನ್ನು ತೆಕೊಂಡು ನಾವು ಗೂಡ್ಸು, ಇದಕ್ಕೆ ನಾವು ಅಡಿಕೆಯನ್ನು ತಗೊಂಡೋಗ್ಲಿಕ್ಕೆ ಗೂಡ್ಸಿನ ಥರ ಅದನ್ನು ಕನ್ವರ್ಟ್ ಮಾಡಿಕೊಂಡು ಮಾಡ್ತಾ ಇದ್ದೇವೆ. ಇದರಿಂದಾಗಿ ಏನಾಗ್ತದೆ ಅಂದರೆ, ನಮ್ಮಲ್ಲಿ ಕೆಲಸದವರಿಗೆ ಅಡಿಕೆಯನ್ನು ಹೊತ್ತುಕೊಂಡು ಹೋಗುವ ಕೆಲಸ ಇಲ್ಲ. ಅದೇ ರೀತಿ ಗೊಬ್ಬರ ಹಾಕೋದಾದರೆ ಗೊಬ್ಬರವನ್ನು ನೀವು ಅವರನ್ನು ಅವರು ತಲೆ ಅವರು ತಲೆಯಲ್ಲಿ ಹೊತ್ತುಕೊಂಡೋಗಿ ತೋಟಕ್ಕೆ ಹಾಕುವ ಅಗತ್ಯ ಇಲ್ಲ. ಟೆಂಪೋದಲ್ಲಿ ಹಾಕಿಕೊಂಡು ತಗೊಂಡೋಗಿ ಹಾಕ್ಲಿಕ್ಕೆ ಆಗ್ತದೆ, ಸುಲಭ ಆಗ್ತದೆ. ಈಗ ಮತ್ತೆ ಮುಂದುವರೆದು ಅಗಲದ ರಸ್ತೆಗಳು ಬಂದಿದೆ ತೋಟಗಳಲ್ಲೆಲ್ಲ, ಈಗ ಓಮಿನಿ ಕಾರ್ಗಳಲ್ಲಿ ಅಥವಾ ಈ ಥರದ ವಾಹನಗಳಲ್ಲಿ ಕೂಡ ತಗೊಳ್ತಾ ಪಿಕಪ್ಪಲ್ಲಿ ಕೂಡ ತಗೊಳ್ಳೋಗುವಂಥ ವ್ಯವಸ್ಥೆಗಳುಂಟು. ಆದರೆ ನಮ್ಮದು ಮೊದಲಿಂದ ಇರುವ ವ್ಯವಸ್ಥೆ ಇದ್ದ ಕಾರಣ ಹಾಗೆ ನಡೀತಾ ಇದೆ. ಇದು ಒಂದು ಅನುಕೂಲ ಆಗಿದೆ ನಮಗೆ. ಇದು ಬಿಟ್ಟರೆ ಊರಿನ ಕೆಲಸಗಾರರು ಅಂದರೆ ನಮ್ಮ ಲೋಕಲು ಇಲ್ಲಿಯವರು ಯಾರಿದ್ದಾರೆ ಸ್ಥಳೀಯ ಕೆಲಸಗಾರರದ್ದು ಅಭಾವ ಖಂಡಿತವಾಗಿ ಉಂಟು. ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಹಣಕಾಸು ವ್ಯವಸ್ಥೆಗಳು ಉತ್ತಮ ಆಗ್ತಾ ಹೋದಾಗೆ, ಆದಾಯದ ಮಟ್ಟ ಉತ್ತಮ ಆಗ್ತಾ ಹೋದಾಗೆ ಜನರಿಗೆ ಆ ರೀತಿಯ ಕೆಲಸಗಳತ್ತ ಒಲವು ಕಡಿಮೆ ಆಗ್ತದೆ. ಸ್ವಾಭಾವಿಕವಾಗಿ ಆಗಬೇಕಾದದ್ದೇ, ಹಣಕಾಸಿನ ಗತಿ ಒಳ್ಳೆದಾಗಬೇಕು, ಅದು ಆಗುವಂಥದ್ದೇ. ಹಾಗಾಗಿ ಅದರ ಬಗ್ಗೆ ನಾವು ತುಂಬ ಕಂಪ್ಲೇಂಟ್ ಮಾಡುವಂಥ ವಿಷಯ ಅಲ್ಲ. ಪರಿಹಾರ ಏನು ಅಂತೇಳಿದರೆ, ಪರಿಹಾರ ಅಂದರೆ ಈ ರೀತಿಯ ಪರಿಹಾರಗಳನ್ನು ನೋಡಬೇಕು. ಈಗ ನಮ್ಮಲ್ಲಿ ಮೊದಲು ಈಗ ಒಂದು 10-20 ವರ್ಷಗಳ ಮೊದಲು ನೋಡಿದರೆ ನಮಗೆ ಬಿಜಾಪುರದವರು ಅಂತೇಳಿ ಬರ್ತಾಯಿದ್ರು, ಘಟ್ಟದ ಮೇಲಿನವರು ಸ್ವಲ್ಪ ಕೆಲಸಕ್ಕೆ ಬರ್ತಾಯಿದ್ರು. ಈಗ ನೋಡಿದರೆ ಅವರ ಅಲ್ಲಿಯ ಆರ್ಥಿಕ ಪರಿಸ್ಥಿತಿ ಕೂಡ ಬಹಳಷ್ಟು ಸುಧಾರಣೆ ಸುಧಾರಣೆ ಆಗಿದೆ, ಅಲ್ಲಿ ಅವರು ಬರೋದು ಕಡಿಮೆ. ಹಾಗಂತ ಈಗ ನಮಗೆ ಜಾರ್ಖಂಡ್ ಮೂಲದವರು, ಬಿಹಾರ ಮೂಲದವರು ಕೆಲಸವರು ಬರ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಸದ್ಯಕ್ಕೆ ಕೆಲಸ ಮಾಡ್ತಾ ಇರೋರು ಅದೇ ರೀತಿ ಅವ್ರು ಮಾಡ್ತಾ ಇದ್ದಾರೆ. ಎಷ್ಟು ಸಮಯ ಹೀಗೆ ನಡೀತದೆ ನಡೀತದೆ. ಮೊನ್ನೆ ಅಷ್ಟೇ ಯಾರ ಹತ್ರ ಹೀಗೆ ಮಾತಾಡುವಾಗ ಹೇಳ್ತಾ ಇದ್ದೆ, ಮೊದಲೆಲ್ಲ ನಮ್ಮಲ್ಲಿಂದ ಕೆಲಸಕ್ಕೆ ದುಬೈಗೆ ಹೋಗ್ತಾ ಇದ್ರು, ಪ್ರಾಯಶಃ ಇನ್ನೊಂದು ಕಾಲ ಬರ್ಬೋದೇನೋ, ನಾವು ಕೂಡ ಆ ರೀತಿ ಹೊರಗೆ ದೇಶದಿಂದ ಒಂದಷ್ಟು ಕೆಲಸವನ್ನು ಕರ್ಕೊಂಡು ಬಂದು ಕೆಲಸ ಮಾಡುವಂಥ ಪರಿಸ್ಥಿತಿ ಬರ್ಬೋದೇನೋ ಗೊತ್ತಿಲ್ಲ. ಅದು ಸರಿ. ಈಗ ಇದೇ ರೀತಿ ಒಂದು ಅಡಿಕೆಯನ್ನು ಕೊಯ್ದು ಸಾಗಿಸುವ ಹಾಗೆ ನಮ್ಮಲ್ಲಿ ಒಂದು ಮುಖ್ಯವಾದಂಥ ಒಂದು ಘಟ್ಟ ಅಂತ ಹೇಳಿದರೆ ಮಳೆಗಾಲದಲ್ಲಿ ಅಡಿಕೆಗೆ ಒಂದು ಬೋರ್ಡೋ ಮಿಶ್ರಣ ಹೊಡೆಯುವಂಥದ್ದು. ಅದು ಕೂಡ ಒಂದು ರೀತಿಯಲ್ಲಿ ಸ್ವಲ್ಪ ಸಮಯ ಮತ್ತು ಆಳು ಕಾಳುಗಳನ್ನು ಬೇಡುವಂಥ ಒಂದು ಸಮಯ. ಇದಕ್ಕೇನಾದರೂ ವ್ಯವಸ್ಥೆ ಮಾಡಿಕೊಂಡಿದ್ದೀರಾ? ನಮ್ಮಲ್ಲಿ ಅದೃಷ್ಟವಶಾತ್ ನನಗೆ ಮರಕ್ಕೆ ಹತ್ತಿ ಬಿಡಿಯೋರು ಊರಿನವರು ಇದ್ದಾರೆ, ಸ್ಥಳೀಯರು. ನಾ ಕರೆದ ಸಮಯಕ್ಕೆ ಹೌದು, ದೇವರ ದಯ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಕರೆದ ಸಮಯಕ್ಕೆ ಸರಿಯಾಗಿ ಬಂದು ಮಾಡಿ ಹೋಗ್ತಾ ಇದ್ರು. ಈಗ ಕಳೆದ ವರ್ಷ ನಮಗೆ ಸ್ವಲ್ಪ ಕೊಳೆ ರೋಗ ಒಂದು ಎರಡು ಸಲ ಬಂದಿದೆ, ಆದರೆ ಬಂದಿದೆ ಅಂತೇಳಿ ನಾವು ನೋಡಿದ ಕೂಡಲೇ, ಅವ್ರು ಹೇಳಿದ ಕೂಡಲೇ ಎರಡು ದಿವಸದೊಳಗೆ ಬಂದು ಸ್ಪ್ರೇ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ನಡೀತಾ ಇರುವ ಕಾರಣ ನಾನು ಅದರ ಬಗ್ಗೆ ಇದು ಮಾಡಲಿಲ್ಲ. ಹಾಗಂತ ಇದು ಎಲ್ಲ ಕಡೆ ಇರುವಂಥ ವಿಷಯ, ಸಮಸ್ಯೆ. ಹಾಗಾಗಿ ಅದಕ್ಕೆ ಒಂದು ಪರಿಹಾರಗಳು ಕೊಡುತ್ತಾ ಇರ್ತವೆ. ಈಗ ತಳಿಗಳ ಬಗ್ಗೆ ಮಾತಾಡೋದಿದ್ರೆ ಮಂಗಳ ತಳಿಯನ್ನು ಸಾಮಾನ್ಯವಾಗಿ ಹಾಕುವಂಥದ್ದು, ನೀವು ಹಾಕಿದಂತಹ ತಳಿಗಳಲ್ಲಿ ಯಾವುದಾದ್ರೂ ಹೊಸತ್ತು ಇದ್ದವ? ಸರ್, ನಮ್ಮಲ್ಲಿ ವಿಟ್ಲ ಲೋಕಲ್ ವೆರೈಟಿ ಅಂತ ಹೇಳ್ತೇವೆ, ಲೋಕಲ್ ವೆರೈಟಿ ಉಂಟು. ಸುಮಂಗಳ ಉಂಟು, ಸೈಗನ್ ಉಂಟು, ಆಮೇಲೆ ಮೋಹಿತ ನಗರ ಉಂಟು, ಅದೇ ರೀತಿ ಇಂಟರ್ಸಿ ಕೂಡ ಇದೆ. ಸೊ ಇಷ್ಟು ವೆರೈಟಿಗಳು ನಮ್ಮಲ್ಲಿದೆ. ಯಾವುದು ಉತ್ತಮ ಅಂತ ನಿಮ್ಗೆ ಅನಿಸ್ತದೆ? ನನ್ನ ಅನುಭವದಲ್ಲಿ ನಾನು ನೋಡಿದ ಹಾಗೆ ನಮಗೆ ಸಾಧ್ಯತೆ ಉಂಟು ಅಂತೇಳಿ ಆದರೆ ಮೋಹಿತ ನಗರ ಒಳ್ಳೆಯದು. ಸಾಧ್ಯತೆ ಬಗ್ಗೆ ಯಾಕೆ ಹೇಳಿದ್ದೇನೆ ಅಂತ ಹೇಳಿದರೆ, ಮೋಹಿತ ನಗರ ಸಾಮಾನ್ಯವಾಗಿ ಮರ ಉದ್ದ ಹೋಗ್ತದೆ, ಗಂಟು ದೂರ ಇರ್ತದೆ, ಮರ ಉದ್ದ ಹೋಗ್ತದೆ. ನಿಮಗೆ ಈಗ ನಾನು ಹೇಳಿದ ಹಾಗೆ ಜನಗಳ ಲಭ್ಯತೆ ಉಂಟು ಅಥವಾ ಲಭ್ಯತೆಯನ್ನು ಖಾತರಿಪಡಿಸುವ ಒಂದು ಧೈರ್ಯ ನಮಗುಂಟು. ಯಾವುದೇ ಸಮಯಕ್ಕೆ ನಾನು ಜನ ಇಲ್ಲದಿದ್ದರೆ ನಾನು ಮದ್ದು ಹೊಡೆಯುವುದಕ್ಕೆ ಅಥವಾ ಮದ್ದು ಬಿಡಲಿಕ್ಕೆ ಆಗ್ಬೋದು ಅಥವಾ ಅಡಿಕೆ ತೆಗಲಿಕ್ಕೆ ಆಗ್ಬೋದು, ವ್ಯವಸ್ಥೆ ನಾನು ಮಾಡಿಕೊಳ್ತೇನೆ ಅಂತ ಹೇಳುವ ನಮಗೆ ಧೈರ್ಯ ಉಂಟು ಅಂತೇಳಿ ಆದರೆ, ಮರ ಉದ್ದರೂ ಉದ್ದ ಇದ್ದರೂ ತೊಂದರೆ ಇಲ್ಲ ಅಂತಾದರೆ ನಮಗೆ ಮೋಹಿತ ನಗರ ಒಳ್ಳೆಯದು. ಗಂಟು ದೂರ ಇರುವ ಕಾರಣ ರೋಗ ಬಾಧೆ ಸ್ವಲ್ಪ ಕಡಿಮೆ ಒಂದನೆಯದು, ಮತ್ತು ಸರಿಯಾಗಿ ಚೆನ್ನಾಗಿ ಸಾಕಿದರೆ ಅದರಷ್ಟು ಇಳುವರಿ ನಾನು ಬೇರೆ ಸಾಮಾನ್ಯವಾಗಿ ಬೇರೆದರಲ್ಲಿ ನೋಡಲಿಲ್ಲ. ಮಂಗಳದಲ್ಲಿ ಇಳುವರಿ ಚೆನ್ನಾಗಿ ಬರ್ತದೆ, ಆದರೆ ನಿಮಗೊಂದು ಕನ್ಸಿಸ್ಟೆನ್ಸಿ ಅಂತ ಏನು ಹೇಳ್ತೇವೆ ಅದು ಇಲ್ಲ. ಈ ವರ್ಷ ಇದ್ದ ಹಾಗೆ ಬರುವ ವರ್ಷ ಬರುವುದಿಲ್ಲ. ಮತ್ತು ಸಾಕಾಣಿಕೆಯಲ್ಲಿ ಯಾವುದೇ ಕಾರಣಕ್ಕೆ ಒಂದು ವರ್ಷ ಸ್ವಲ್ಪ ಕಡಿಮೆ ಆಯಿತು ಅಂತೇಳಿದರೆ ಆ ವರ್ಷವೇ ಮರ ಅಲ್ಲಿ ಅಷ್ಟು ಗಂಟುಗಳು ನಿಮಗೆ ಸಣ್ಣ ಆಗಿ ಹೋಗಿ ಆಯಿತು ಅಂದರೆ ಅದು ತುಂಬ ಸೆನ್ಸಿಟಿವ್ ಜಾತಿ. ಹಾಗಾದ ಕಾರಣ ಅದು ಅಷ್ಟು ನಮಗೆ ಸಾಕಲಿಕ್ಕೆ ಸಾಧ್ಯತೆ ಉಂಟು ಅಂತೇಳಿ ಆದರೆ ಮಾತ್ರ ಮಂಗಳ ಒಳ್ಳೆಯದು, ಇಲ್ಲದಿದ್ದರೆ ನನ್ನ ಪ್ರಕಾರ ಮೋಹಿತ ನಗರ ಉತ್ತಮ ತಳಿ. ನೀವು ಹಾಕಿದ್ರಲ್ಲಿ ಸುಮಾರು ಹೆಚ್ಚು ನಿಮ್ಮ ಜಾಗದಲ್ಲಿ ಇರುವಂಥದ್ದು ಯಾವ ತಳಿ? ನಮ್ಮಲ್ಲಿ ಸುಮಾರಾಗಿ ಊರಿನದ್ದು ಮತ್ತು ಮೋಹಿತ ನಗರ ಒಂದೇ ರೀತಿಯಲ್ಲಿ ಉಂಟು, ಅದು ಬಿಟ್ಟರೆ ಮತ್ತೆ ಸ್ವಲ್ಪ ಸೈಗನ್ ಮತ್ತೆ ಇಂಟರ್ಸಿ. ಈಗ ಇದರ ಜೊತೆಗೆ ಹೇಳೋದಿದ್ರೆ ನಮ್ಮ ಕರಾವಳಿಯ ಭಾಗದಲ್ಲಿ ಅಡಿಕೆಯ ಜೊತೆಗೆ ಮಾಡುವಂಥ ಮುಖ್ಯವಾದಂಥ ಎಡೆಬೆಳೆಗಳು ಏನೋ ಅದು ಬಹಳ ಮುಖ್ಯ ಆಗ್ತದೆ. ಇತ್ತೀಚಿನ ದಿನಗಳಲ್ಲಿ ಅಡಿಕೆಯ ಜೊತೆಗೆ ಈ ಕರಿಮೆಣಸು ಅಥವಾ ಕಾಳುಮೆಣಸಿನ ಕೃಷಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಪ್ರಚಾರದಲ್ಲಿ ಉಂಟು ಅಂತ ಹೇಳ್ಬೋದು. ಅದನ್ನು ತಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀರಾ ಹೇಗೆ? ಕಾಳುಮೆಣಸಿನ ಕೃಷಿ ಮಾಡ್ತಾ ಇದ್ದೇವೆ, ನಾವು ಮೊದಲಿಂದಲೂ ಮಾಡ್ತಾ ಇದ್ದೆವು. ಕಾಳುಮೆಣಸಲ್ಲಿ ನಮ್ಮಲ್ಲಿ ಸ್ಲೋ ವಿಲ್ಟ್, ಕ್ವಿಕ್ ವಿಲ್ಟ್ ಅಂತ ಏನು ಹೇಳ್ತೇವೆ, ಈ ರೀತಿಯ ಆ ರೋಗದ ಬಾಧೆ ಕೂಡ ಉಂಟು. ಹಾಗಾಗಿ ಒಂದಷ್ಟು ಬಳ್ಳಿಗಳು ಮೇಲೆ ಬರೋದು, ಅದಾದಮೇಲೆ ರೋಗ ಬರೋದು ಹೋಗೋದು, ಈ ರೀತಿ ನಡೀತಾ ಇತ್ತು. ಪ್ರಾಯಶಃ ಆವಾಗ ಒಂದು ಕಾಲಘಟ್ಟ ಹೇಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಔಷಧಿ ಏನು ಅಂತೇಳಿ ಯಾರಿಗೂ ತಿಳಿದಿರಲಿಲ್ಲ, ಆ ರೀತಿಯ ಒಂದು ಸಮಸ್ಯೆ ಇತ್ತು. ಈಗ ನಮಗೆ ಮದ್ದು ಅದಕ್ಕಿಂತ ಏನು ಔಷಧ ಅಂತೇಳಿ ನಮಗೆ ಗೊತ್ತಿದೆ, ಸಾಧ್ಯವಾದ ರೀತಿಯಲ್ಲಿ ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದೇವೆ. ಒಂದಷ್ಟು ಬೆಳೆ ಚೆನ್ನಾಗಿ ಬರ್ತಾ ಇದೆ, ಹೊಸ ಗಿಡಗಳು ನಾಟಿ ಮಾಡಿದ್ದಿದೆ, ಇನ್ನು ಬೆಳೆ ಇನ್ನು ಹೆಚ್ಚು ಬರಬೇಕು. ಜೊತೆಗೆ ಬಾಳೆಯನ್ನು ಕೂಡ ನೀವು ಬೆಳೆಸ್ತೀರಿ ಅಂತ ಹೇಳಿ. ಹೌದು. ಬಾಳೆಯಲ್ಲಿ ಯಾವುದು ಸಾಮಾನ್ಯವಾಗಿ? ಕದಳಿ ನಮ್ಮಲ್ಲಿ ಹೆಚ್ಚಾಗಿ ಬೇಡಿಕೆ ಇರುವಂಥದ್ದು, ಹಾಗೆ ಕದಳಿಯನ್ನು ಹೆಚ್ಚಾಗಿ ಬೆಳಿತೇವೆ. ಈಗ ಕದಳಿಯ ಜೊತೆಗೆ ನಾವು ಬೇರೆ ನೋಡಿದರೆ ಕ್ಯಾವೆಂಡಿಶ್ ಉಂಟು, ನಮ್ಮಲ್ಲಿ ಪಚ್ಚಬಾಳೆ ಅಂತ ಹೇಳ್ತೇವೆ ಅದು ಉಂಟು, ಅದರ ಜೊತೆಗೆ ನಮ್ಮಲ್ಲಿ ಹೌಂಡ ಉಂಟು, ಮೈಸೂರು ಬಾಳೆ ಸ್ವಲ್ಪ ಉಂಟು. ಆದರೆ ಇದೆಲ್ಲ ನೋಡಿದರೆ ಕದಳಿಗೆ ಇರುವಂಥ ಬೇಡಿಕೆ ಬೇರೆ ಯಾವುದಕ್ಕೂ ಇಲ್ಲ. ಒಂದು ಕಾಲದಲ್ಲಿ ನಮ್ಮಲ್ಲಿ ಕೊಕ್ಕೋನ್ನು ಮಧ್ಯೆ ಬೆಳೆಸುವಂಥದ್ದು ತುಂಬ ವರ್ಷಗಳ ಹಿಂದಿನಿಂದಲೂ ಬಂದಿತ್ತು. ಮಧ್ಯೆ ಅದಕ್ಕೊಂದು ರೇಟಿನ ಪ್ರಶ್ನೆ, ಮತ್ತು ಅದನ್ನು ಸಾಗಾಟದ ವ್ಯವಸ್ಥೆ, ಇದೆಲ್ಲ ವ್ಯವಸ್ಥೆಗಳು ಸರಿಯಾಗುವುದಿಲ್ಲ, ಜನರ ಪ್ರಶ್ನೆ, ಇದರಿಂದಾಗಿ ಸ್ವಲ್ಪ ಜನ ಅದನ್ನು ಹಿಂದೆ ಮಾಡಿದ್ದು ಉಂಟು. ಮತ್ತೆ ಈಗ ಪ್ರವರ್ಧಮಾನಕ್ಕೆ ಅಂತ ಹೇಳಿದರೆ ಈಗ ಸ್ವಲ್ಪ ರೇಟ್ ಉಂಟು ಅಂತ. ನೀವು ಇದನ್ನು ಬೆಳೆಸ್ತಾ ಇದ್ದೀರಾ ಹೇಗೆ? ನಾವು ಕೂಡ ತಾವು ಹೇಳಿದ ಹಾಗೆ ಕೊಕ್ಕೋ ಸ್ವಲ್ಪ ಹೆಚ್ಚಾಗಿ ಬೆಳೀತಿದ್ದವರು, ಹೆಚ್ಚಾಗಿ ಅಂತೇಳಿದರೆ ಎಡೆಬೆಳೆಯಾಗಿ ಸ್ವಲ್ಪ ಅದಕ್ಕೆ ಕೂಡ ಫೋಕಸ್ ಕೊಟ್ಟುಕೊಂಡು ಮಾಡ್ತಾ ಇದ್ದವರು. ಆದರೆ ಯಾವಾಗ ಅದು ಆರ್ಥಿಕವಾಗಿ ಅಷ್ಟು ಸೂಕ್ತ ಅಂತ ಅನ್ನಿಸ್ತಾ ಇರಲಿಲ್ವ, ಆವಾಗ ನಾವು ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೇವೆ. ಹಾಗೆ ಅಂತೇಳಿ ಸಂಪೂರ್ಣವಾಗಿ ಅದನ್ನು ಹೊರಗೆ ಬಂದಿದ್ದೇವೆ ಅಂತೇಳಲ್ಲ, ಅದನ್ನು ಸ್ವಲ್ಪ ಬದಿ ಬೆಳೆಯಾಗಿ ಒಂದು ಸ್ವಲ್ಪ ಬದು ಬೆಳೆ ಅಂತ ಹೇಳ್ತೇವೆ, ಬದುವಿನಲ್ಲಿ ಬೆಳೆಯುವಂಥದ್ದು ಆ ರೀತಿಯಲ್ಲಿ ಸ್ವಲ್ಪ ಇಟ್ಟುಕೊಂಡು ನಡೆಸ್ತಾ ಇದ್ದೇವೆ ಅಷ್ಟೇ, ಬಿಟ್ಟರೆ ಅದನ್ನು ಮುಖ್ಯ ಎಡೆಬೆಳೆಯಾಗಿ ಬೆಳೆಯುವುದನ್ನು ಬಿಟ್ಟಿದ್ದೇವೆ ಅಂತ ಹೇಳಿದರೆ ಅದಕ್ಕೆ ಇಂಥದ್ದೇ ಕಾರಣ ಅಂತ ಏನೂ ಇಲ್ಲ. ಕಾರಣ ಅಂತ ಹೇಳಿದರೆ ಎರಡು ಮೂರು ಕಾರಣಗಳು. ಒಂದನೇದಾಗಿ ದರದ ಸಮಸ್ಯೆ. ಸುಮಾರು ವರ್ಷಗಳು, ಸುಮಾರು ಬಹುಶಃ ಒಂದು 20-25 ವರ್ಷಗಳೇ ಕಳೀತೇನೆ, ಅದು 40 ರೂಪಾಯಿ ದಾಟಿ ಮೇಲೆ ಹೋದದ್ದೇ ಇಲ್ಲ. ಆ ದರದಲ್ಲಿ ಅದಕ್ಕಿರುವ ಅಂದರೆ ಕೆಲಸ ಕಡಿಮೆ, ಹಾಗೆ ಅಂತೇಳಿ ಕೆಲಸದಕ್ಕೆ ಸಾಮಾನ್ಯವಾಗಿ ದಿನ ಮಾಡಬೇಕು ಅಂತ ಹೇಳುವಂಥ, ನಿಮಗೆ ಅದನ್ನು ಕೊಕ್ಕೊ ಕೊಯ್ಯಬೇಕು, ಅದನ್ನು ತಂದು ಒಡಿಬೇಕು, ಅದನ್ನು ಬೀಜ ಬೇರೆ ಮಾಡಬೇಕು, ಅದಾದ ಮೇಲೆ ನೀವು ಅದನ್ನು ಮಾರುಕಟ್ಟೆಗೆ ಕೊಂಡೋಗುವಂಥದ್ದು. ಇಷ್ಟು ಕೆಲಸವನ್ನು ಪ್ರತಿ ದಿವಸ ಮಾಡಿದಾಗೆ ಮಾಡಬೇಕು. ಇಷ್ಟು ಮಾಡಬೇಕು ಅಂತೇಳಿದ್ರೆ ಮನೆಯವರಿಗೆ ಮಾಡಲಿಕ್ಕೆ ಸಾಧ್ಯ ಉಂಟ? ಈಗ ಏನಾಗಿದೆ ಅಂದರೆ ಎಲ್ಲ ಕಡೆ ಕೃಷಿ ವಿಸ್ತರಣೆ ಆಗಿದೆ, ಪ್ರತಿಯೊಬ್ಬರಲ್ಲೂ ಕೂಡ ಕೃಷಿ ವಿಸ್ತರಣೆ ಆಗಿದೆ. ಮೊದಲು ಏನಾಗ್ತಿತ್ತು ಅಂತೇಳಿದರೆ ಒಬ್ಬರಿಗೆ ಒಂದು 10 ಎಕರೆ ಜಾಗ ಇದ್ದರೆ ಅದರಲ್ಲೊಂದು 3 ಎಕರೆ ಅಡಿಕೆ ತೋಟ ಇರ್ತಾಯಿತ್ತು, ಉಳಿದಲ್ಲಿ ಅವನೊಂದು ಸ್ವಲ್ಪ ಒಂದಷ್ಟು ಗದ್ದೆ ಇತ್ತು, ಒಂದಷ್ಟು ಗುಡ್ಡ ಇತ್ತು, ಖಾಲಿ ಜಾಗ ಇತ್ತು, ಹೀಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಂಥ ಕೃಷಿಯ ಕ್ರಮಗಳು. ಈಗ ಹೇಗಿದ್ರೆ 10 ಎಕರೆ ಇದ್ದರೆ ಅವ 8 ಎಕರೆ ಕೃಷಿ ಮಾಡಿದರೆ ಉಳಿದ 2 ಎಕರೆಯಲ್ಲಿ ಯಾಕೆ ಮಾಡಲಿಲ್ಲ ಅಂತ ನಾಳೆ ಪ್ರಶ್ನೆಗಳು ಬರುವಂತಹ ಒಂದು ಕಾಲಘಟ್ಟದಲ್ಲಿ ಇದ್ದೇವೆ ನಾವು. ಹಾಗಿರುವಾಗ ಕೃಷಿ, ನಮ್ಮ ಕೃಷಿ ಮಾಡುವ ವ್ಯಾಪ್ತಿ ಜಾಸ್ತಿ ಆಗ್ತಾ ಹೋದ ಹಾಗೆ ಅದಕ್ಕೆ ಕೊಡುವಂಥ ಸಮಯ ನಾವು ಅದನ್ನು ಲೆಕ್ಕ ಹಾಕಬೇಕಾಗ್ತದೆ. ನಾನು ಇಷ್ಟು ಸಮಯ ಇದಕ್ಕೆ ಕೊಟ್ಟರೆ ನನಗೆ ಅದು ಆರ್ಥಿಕವಾಗಿ ಲಾಭ ಉಂಟಾ ಇಲ್ವ ಅಂಥೇಳಿ ಆ ರೀತಿಯ ಇದು ಬಂದಾಗ, ಸಂದರ್ಭ ಬಂದಾಗ ಇದು ಕೊಕ್ಕೋ ಅದಕ್ಕೆ ಅಷ್ಟು ಲಾಭದಾಯಕ ಅಲ್ಲ ಅಂತ ಹೇಳುವಂಥ ಯೋಚನೆ ಬಂದದ್ದು. ಈಗ ಏನಾಗಿದೆ ಅಂತೇಳಿದರೆ ಕೊಕ್ಕೋದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೊಕ್ಕೋಗೆ ಸ್ವಲ್ಪ ಬೆಲೆ ಬಂದ ಕಾರಣ ನಮ್ಮ ಇಲ್ಲಿ ಕೊಕ್ಕೋಗೆ ಬಂದಿದೆ, ಹಾಗಾದ ಕಾರಣ ಅದರ ಹತ್ರ ಸ್ವಲ್ಪ ಅದರ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಆಗಿದೆ. ಅದು ಸರಿ. ಇತ್ತೀಚಿನ ದಿನಗಳಲ್ಲಿ ನೀವೀಗ ಹೇಳಿದ ಹಾಗೆ 10 ಎಕರೆ ಜಾಗ ಇದ್ದರೆ ಗುಡ್ಡವನ್ನು ಮೊದಲು ಬಿಡ್ತಾ ಇದ್ದದನ್ನು ಈಗ ಬಿಡ್ತಾ ಇಲ್ಲ. ಹೊಸ ಹೊಸ ರೀತಿಯ ಪ್ರಯೋಗಗಳನ್ನು, ಹೊಸ ಹೊಸ ಕೃಷಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಹಣ್ಣಿನ ಬೆಳೆಗೆ ಇರ್ಬೋದು, ಬೇರೆ ಬೇರೆ ರೀತಿಯ ಬೆಳೆಗೆ. ನೀವೇನಾದರೂ ಪ್ರಯತ್ನ ಪಟ್ಟಿದ್ದೀರಾ? ಒಂದಷ್ಟು ಜಾಗದಲ್ಲಿ ಗೇರು ಕೃಷಿ ಉಂಟು ನಮ್ಮದು. ಹಾಗೆ ಅಂತ ಹೇಳಿ ಗೇರು ಕೃಷಿಯ ವಿಷಯದಲ್ಲಿ ನಾನು ತೃಪ್ತನಂತ ಕೇಳಿದರೆ ಖಂಡಿತವಾಗಿಯೂ ಅಲ್ಲ. ಒಂದಷ್ಟು ಜಾಗದಲ್ಲಿ ನಾನು ನಮ್ಮ ಖಾಲಿ ಒಂದು ಸ್ವಲ್ಪ ಕಾಡಿನ ಹಾಗೆ ಬಿಟ್ಟಿದ್ದೇವೆ. ಅದು ಹಾಗೆ ಇರಲಿ, ಕಾಡಾಗೆ ಇರಲಿ ಅಂತ ಹೇಳುವ ದೃಷ್ಟಿಯಲ್ಲಿ ಅದನ್ನು ಬಿಟ್ಟಿದ್ದೇವೆ. ಅದನ್ನು ಬೇರೆ ಯಾವುದೇ ಬೆಳೆ ಅಂತ ಹೇಳುವಂಥ ಇದರಲ್ಲಿ ದೃಷ್ಟಿಯಲ್ಲಿ ಮಾಡಲಿಲ್ಲ. ಅದರಲ್ಲಿ ಎಲ್ಲ ರೀತಿಯ ಮರಗಳುಂಟು, ಕಾಡು ಮರಗಳುಂಟು, ಬಳ್ಳಿಗಳುಂಟು, ಗಿಡಗಳುಂಟು, ಎಲ್ಲ ಉಂಟು. ಎಲ್ಲಿ ಎಷ್ಟರವರೆಗೆ ಅಂತೇಳಿ ಆ ಒಂದು ಸುಮಾರು ತುಂಬ ಜಾಗ ಇಲ್ಲ, ಒಂದು 10-3/4 ಎಕರೆ ಅಷ್ಟು ಜಾಗ ಆಗ್ಬೋದು. ಈ 3/4 ಎಕರೆಯಲ್ಲಿ ಸೂರ್ಯರಶ್ಮಿ ಕೂಡ ನೆಲಕ್ಕೆ ಬೀಳದಷ್ಟು ರೀತಿಯ ದಟ್ಟವಾದ ಕಾಡು ಬೆಳೆದಿದೆ. ಅದು ಅದನ್ನು ಹಾಗೆ ಬಿಡುವಂಥದ್ದು ಒಂದು ಯೋಚನೆ ಒಂದು. ಮತ್ತು ಉಳಿದ ಈ ಗೇರು ಕೃಷಿ ಅಂತ ಏನು ಹೇಳಿದ್ದೇನೆ ಅದರಲ್ಲಿ ನಾವು ಆರ್ಥಿಕವಾಗಿ ನನಗೆ ಅದರ ತೃಪ್ತಿ ಕೊಟ್ಟದಲ್ಲ. ಅಲ್ಲಿ ಸ್ವಲ್ಪ ಹಲಸು ಬೆಳೆಸಬೇಕು ಅಂತ ಹೇಳುವಂಥದ್ದು ಯೋಚನೆ. ಇನ್ನೊಂದು ಸ್ವಲ್ಪ ಜಾಗ ಇದೆ ಅಲ್ಲಿ ಹಲಸು ಸಮಸ್ಯೆ ಅಂತ ಹೇಳಿದರೆ ಅಲ್ಲಿ ಮಂಗಗಳದ್ದು ಕಾಟ ತುಂಬ ಉಂಟು. ಹಲಸು ಬೆಳೆಸಲಿಕ್ಕೆ ಸಾಧ್ಯ ಉಂಟಾ ಇಲ್ಲ ಅಂತ ಹೇಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ. ಇನ್ನೂ ಕೂಡ ಸಾಧ್ಯ ಇಲ್ಲ ಅಂತಂದರೆ ಬಿದಿರು ಕೃಷಿ ಮಾಡಬೇಕು ಅಂತ ಹೇಳುವಂಥದ್ದು ಅಲ್ಲಿ ಇರುವಂಥ ಯೋಚನೆ. ಒಳ್ಳೆಯದು ಸರ್. ಮುಖ್ಯವಾಗಿ ನಿಮ್ಮ ಕೃಷಿಯ ಪ್ರಯೋಗಗಳು, ಜೊತೆಗೆ ನೀವೊಂದು ಕಾರ್ಪೊರೇಟ್ ಸಂಸ್ಥೆಯಿಂದ ಈ ಕೃಷಿಯ ಕಡೆಗೆ ಒಲವು ಮಾಡಿಕೊಂಡು ಮತ್ತೆ ಕೃಷಿಯನ್ನು ಮಾಡ್ತಾ ಇರುವ ನಿಮ್ಮ ಯೋಚನೆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಪುತ್ತೂರು ತಾಲೂಕು ನರಿಮುಗುರು ಗ್ರಾಮದ ನಿರಂಜನ್ ಪೊಳ್ಯ ಅವರ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಈಗ ಕೃಷಿ ಮಾಹಿತಿ. ಕರ್ನಾಟಕದಲ್ಲಿ ದೊರೆಯುವಂತಹ ಅರಣ್ಯ ಸಂಪತ್ತು ಅಂದರೆ ಗಿಡಮರಗಳು, ಹೂವು ಹಣ್ಣುಗಳು, ಪ್ರಾಣಿ ಪಕ್ಷಿ ಸಂಕುಲಗಳು ಬೇರೆ ಕಡೆ ಸಿಗುವುದು ಬಹಳ ವಿರಳ. ಈ ಸಂಪದ್ಭರಿತವಾದ ಅರಣ್ಯಗಳಲ್ಲಿ ದೊರೆಯುವಂತಹ ಕಿರು ಅರಣ್ಯ ಉತ್ಪನ್ನಗಳು ಅಲ್ಲಿನ ನಿವಾಸಿಗಳಿಗೆ ಹಾಗೆಯೇ ಬೇರೆ ಬೇರೆ ಜನರಿಗೆ ಜೀವನೋಪಾಯವನ್ನು ನೀಡುತ್ತವೆ. ಭಾರತದಲ್ಲಿ ಸುಮಾರು 100 ದಶಲಕ್ಷ ಜನರು ಕಾಡಿನ ಉತ್ಪನ್ನಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಇದರಲ್ಲಿ ವಿಶೇಷವಾಗಿ ವ್ಯವಸಾಯ ವೃತ್ತಿಯಲ್ಲಿ ಅವಲಂಬಿತರಾಗಿ ಇರುವಂತಹ ಜನರು ಕಿರು ಅರಣ್ಯ ಉತ್ಪನ್ನಗಳನ್ನು ಆಯ್ದುಕೊಂಡು ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಾರೆ. ಕರ್ನಾಟಕದಲ್ಲಿ ಕಿರು ಅರಣ್ಯ ಉತ್ಪನ್ನಗಳಿಂದ ವರ್ಷಕ್ಕೆ ರಾಜ್ಯದ ಆದಾಯ ಸುಮಾರು 200 ಲಕ್ಷ ರೂಗಳಿಗೂ ಹೆಚ್ಚು ಬರುತ್ತದೆ. ಕರ್ನಾಟಕದಲ್ಲಿ ಸಿಗುವ ಪ್ರಮುಖ ಕಿರು ಅರಣ್ಯ ಉತ್ಪನ್ನಗಳೆಂದರೆ ಬಿದಿರು, ಮುರುಗಲು, ದಾಲ್ಚಿನಿ, ಅಂಟು, ಹುಲ್ಲು, ಬೆತ್ತ, ಅಣಬೆ, ಜೇನುತುಪ್ಪ, ಅಂಟುವಾಳ, ಸೀಗೆಕಾಯಿ, ಧೂಪ, ವಾಟೆಹುಳಿ, ಮಾವು, ಗೋಡಂಬಿ, ಹುಣಸೆಹಣ್ಣು, ಸೀತಾಫಲ, ಹಾಗೆಯೇ ಇತರ ಎಣ್ಣೆಯ ಬೀಜಗಳು. ಬಿದಿರು ರಾಜ್ಯದಲ್ಲಿನ ಅನೇಕ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವಾಗಿದೆ. ಅದರಲ್ಲೂ ಕೂಡ ಕೆಲ ಜನರ ಕುಲ ಕಸುಬಾಗಿದ್ದು ಬೇರೆ ಬೇರೆ ರೀತಿಯ ಬೆತ್ತ ಮತ್ತು ಬಿದಿರಿನ ಸಾಧನಗಳನ್ನು ತಯಾರಿಸಿ ಅವರು ಕೌಟುಂಬಿಕ ಆದಾಯವನ್ನು ಪಡೆಯುತ್ತಾರೆ. ವರ್ಷಕ್ಕೆ ಸುಮಾರು 2.5 ಲಕ್ಷದಷ್ಟು ಬೆತ್ತ ಮತ್ತು 30-40 ಲಕ್ಷ ಬಿದಿರನ್ನು ಪಶ್ಚಿಮಘಟ್ಟದ ಅರಣ್ಯಗಳಿಂದ ಪಡೆದು ಜೀವನವನ್ನು ಸಾಗಿಸುವಂತಹ ವೃತ್ತಿನಿರತರು ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬೆತ್ತ ಮತ್ತು ಬಿದಿರಿನ ಉತ್ಪತ್ತಿ ಬಹಳ ಕಡಿಮೆಯಾಗಿದ್ದು ಬೇಡಿಕೆ ಜಾಸ್ತಿಯಾಗಿದೆ. ಬೆತ್ತಗಳು ಹೇರಳವಾಗಿ ಪಶ್ಚಿಮಘಟ್ಟದ ಅರಣ್ಯಗಳಲ್ಲಿ ಬೆಳೆಯುತ್ತವೆ. ದೊಡ್ಡ ಬಿದಿರು ಹೆಚ್ಚಾಗಿ ಮಳೆ ಬೀಳುವ, ಎಲೆ ಉದುರುವ ಅರಣ್ಯ ಪ್ರದೇಶಗಳಲ್ಲಿ ಬೆಳೆಯುತ್ತದೆ. ಚಾಪೆ, ಬುಟ್ಟಿ, ಮರ, ಕಣಜ ಮೊದಲಾದ ಪರಿಸರ ಸ್ನೇಹಿ ದಿನಬಳಕೆಯ ಸಲಕರಣೆಗಳಿಗೆ ಇದನ್ನು ಉಪಯೋಗಿಸಲಾಗ್ತದೆ. ಇದಲ್ಲದೆ ಸಂಗೀತಕ್ಕಾಗಿ ಬಳಸುವಂತಹ ಕೆಲವು ಪೀಠೋಪಕರಣಗಳು, ಕೈಕೋಲು, ದೀಪದ ಮರ ಮೊದಲಾದ ಹಲವಾರು ವಸ್ತುಗಳನ್ನು ತಯಾರಿಸಲಾಗ್ತದೆ. ಬಿದಿರಿನ ಕಳಲೆಯನ್ನು ಉಪ್ಪಿನಕಾಯಿಯಾಗಿ ಮತ್ತು ತರಕಾರಿಯಾಗಿ ಸೇವಿಸಲಾಗುತ್ತದೆ. ಹುಣಸೆಹಣ್ಣು ಅರಣ್ಯ ಕಿರು ಉತ್ಪನ್ನಗಳಲ್ಲಿ ಒಂದಾಗಿದ್ದು ಸುಮಾರು 1,000 ಟನ್ಗಳಿಗಿಂತ ಹೆಚ್ಚು ಹುಣಸೆಹಣ್ಣನ್ನು ಅರಣ್ಯ ಇಲಾಖೆ ಹರಾಜಿನ ಮೂಲಕ ಮಾರುತ್ತದೆ. ಪ್ರತಿ ವರ್ಷ ಉತ್ತಮ ತಳಿಯ ಮರಗಳಿಂದ ಸುಮಾರು 3-4 ಲಕ್ಷ ಕಸಿ ಗಿಡಗಳನ್ನು ಉತ್ಪತ್ತಿ ಮಾಡಲಾಗುತ್ತದೆ. ಅಂಟುವಾಳ ಬಹಳಷ್ಟು ಉಪಯೋಗಕಾರಿಯಾದಂತಹ ಒಂದು ಕಿರು ಅರಣ್ಯ ಉತ್ಪನ್ನವಾಗಿದೆ. ಪಶ್ಚಿಮಘಟ್ಟದ ಅರಣ್ಯಗಳಲ್ಲಿ ನೈಸರ್ಗಿಕವಾಗಿ ಇದು ಹೇರಳವಾಗಿ ಸಿಗುತ್ತದೆ. ಈ ಉತ್ಪನ್ನಕ್ಕೆ ಬಹಳಷ್ಟು ಬೇಡಿಕೆ ಇದೆ. ಉತ್ತಮ ತಳಿಗಳ ಕಸಿ ಗಿಡಗಳನ್ನು ಕೂಡ ಮಾಡಿ ಅಧಿಕ ಸಂಖ್ಯೆಯಲ್ಲಿ ಮಾರಲಾಗ್ತದೆ. ಹೆಚ್ಚಾಗಿ ಇದನ್ನು ಸಾಬೂನು ತಯಾರಿಕೆಯಲ್ಲಿ ಬಳಸಲಾಗ್ತದೆ. ಪಾರಂಪರಿಕವಾಗಿ ಅಂಟುವಾಳಕಾಯಿಯನ್ನು ಚಿನ್ನ, ಬೆಳ್ಳಿ, ರೇಷ್ಮೆ ವಸ್ತ್ರ ಸ್ವಚ್ಛ ಮಾಡಲು ಉಪಯೋಗಿಸಲಾಗುತ್ತದೆ. ಕರ್ನಾಟಕದ ಅರಣ್ಯ ಪ್ರದೇಶದಲ್ಲಿ ಅನೇಕ ರೀತಿಯ ಎಣ್ಣೆಯನ್ನು ನೀಡುವ ಬೇರೆ ಬೇರೆ ರೀತಿಯ ಸಸ್ಯಗಳಿವೆ. ಅವುಗಳಲ್ಲಿ ಮುಖ್ಯವೆಂದರೆ ಸಾಲುಧೂಪ, ಬೇವು, ಹಿಪ್ಪೆ, ಹೊಂಗೆ ಇತ್ಯಾದಿಗಳು. ವೈಜ್ಞಾನಿಕವಾಗಿ ಇವುಗಳನ್ನು ಪೋಷಿಸುವುದರಿಂದ ಎಣ್ಣೆಯ ಉತ್ಪಾದನೆ ದ್ವಿಗುಣಗೊಳ್ಳುತ್ತದೆ, ಜೊತೆಗೆ ಆದಾಯವನ್ನು ಕೂಡ ಹೆಚ್ಚಿಸಬಹುದು. ಈ ಎಣ್ಣೆ ಬೀಜಗಳ ಉತ್ಪಾದನೆಯನ್ನು ವೈಜ್ಞಾನಿಕವಾಗಿ ಪಾಲಿಸಿ ಅಧಿಕಗೊಳಿಸಲು ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದೆ. ಅರಣ್ಯದ ಕಿರು ಉತ್ಪನ್ನಗಳಲ್ಲಿ ಜೇನುತುಪ್ಪ ಬಹಳ ಹಿರಿಮೆಯನ್ನು ಹೊಂದಿದ್ದು ಪಶ್ಚಿಮಘಟ್ಟದ ಅರಣ್ಯಗಳಲ್ಲಿ ಇದರ ಉತ್ಪಾದನೆಯ ಪ್ರಮಾಣ ಅಧಿಕವಾಗಿದೆ. ಜೇನುತುಪ್ಪವಲ್ಲದೆ ಜೇನಿನ ಮೇಣಕ್ಕೂ ಕೂಡ ಬಹಳ ಬೇಡಿಕೆ ಇದೆ. ಜೇನುತುಪ್ಪವು ಸಾಮಾನ್ಯವಾಗಿ ಎಲ್ಲ ಆಯುರ್ವೇದ ಔಷಧಗಳಲ್ಲಿ ಮತ್ತು ಸೌಂದರ್ಯ ವರ್ಧಕಗಳಲ್ಲಿ ಬಳಸಲಾಗ್ತದೆ. ಸೀಗೆಕಾಯಿ ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ಕಿರು ಅರಣ್ಯ ಉತ್ಪನ್ನ. ಸೀಗೆಕಾಯಿಯ ಪುಡಿಯನ್ನು ಅನೇಕ ಜನರು ಸಾಬೂನಿನ ಬದಲು ಉಪಯೋಗಿಸುವುದು ಕಂಡುಬರುತ್ತದೆ. ವೈಜ್ಞಾನಿಕವಾಗಿ ಈ ಸಂಪತ್ತನ್ನು ಕಾಪಾಡಿದರೆ ಇದರ ಉತ್ಪತ್ತಿ ಹೆಚ್ಚುವುದರ ಜೊತೆ ಆದಾಯವನ್ನು ಕೂಡ ಹೆಚ್ಚಿಸಬಹುದು. ಪಾರಂಪರಿಕವಾಗಿ ಸೀಗೆಕಾಯಿಯನ್ನು ಕಾಮಾಲೆ ರೋಗಕ್ಕೆ, ಮಲಬದ್ಧತೆಗೆ ಮತ್ತು ಚರ್ಮ ಸಂಬಂಧಿತ ಸಮಸ್ಯೆಗಳಿಗೆ ಔಷಧಿಯಾಗಿ ಬಳಸಲಾಗ್ತದೆ. ಬಿಲ್ವಪತ್ರೆ ಮರವನ್ನು ಅರೆ ಉಷ್ಣವಲಯ ಎಲೆ ಉದುರಿಸುವ ಅರಣ್ಯಗಳಲ್ಲಿ ಮತ್ತು ಬಯಲುಗಾಡಿನಲ್ಲಿ ನಾವು ಕಾಣಬಹುದು. ಸಾಮಾನ್ಯವಾಗಿ ದೇವಸ್ಥಾನದ ಆವರಣಗಳಲ್ಲಿ ಕೂಡ ಈ ಮರ ಕಂಡುಬರುತ್ತದೆ. ಇದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಇರುತ್ತವೆ. ಹಣ್ಣಿನ ತಿರುಳನ್ನು ಆಮಶಂಕೆ ಮತ್ತು ಅತಿಸಾರಗಳ ನಿವಾರಣೆಗಾಗಿ ಉಪಯೋಗಿಸಲಾಗ್ತದೆ. ಎಲೆಯ ರಸದಿಂದ ಕಫ, ಜಂತು, ಕಮಾಲೆ ರೋಗಗಳ ನಿವಾರಣೆ ಆಗುತ್ತದೆ ಎಂದು ಹೇಳಲಾಗಿದೆ. ತೊಗಟೆಯ ಕಷಾಯವನ್ನು ಜ್ವರ ಮತ್ತು ಮಲೇರಿಯಾ ರೋಗಗಳ ಶಮನಕ್ಕಾಗಿ ಕೂಡ ಬಳಸ್ತಾರೆ. ಇದಲ್ಲದೆ ಹಲವಾರು ಕಿರು ಅರಣ್ಯ ಉತ್ಪನ್ನಗಳು ನಮ್ಮ ಅರಣ್ಯಗಳಲ್ಲಿ ದೊರೆಯುತ್ತವೆ. ಇವುಗಳ ಸದ್ಬಳಕೆ ಅನಿವಾರ್ಯ. ಇದಕ್ಕೆ ಪರ್ಯಾಯವಾಗಿ ಇವುಗಳನ್ನು ರೈತರ ಹೊಲಗಳಲ್ಲಿ ಕೃಷಿ ಅರಣ್ಯ ಪದ್ಧತಿಗಳಲ್ಲಿ ಬೆಳೆಸುವುದು ಇಂದಿನ ಅನಿವಾರ್ಯತೆಯಾಗಿದೆ. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ್, ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ್. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೆ ಜನ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए। इन्निल्ला भया इन्निल्ला चिंते सिक्किदे नमगे होस मार्ग माडिसि नावु बेळेवेमे दूरागिसिदेवु रहितर चिंतेय भविष्यवायितु निश्चिंत बेळेयु सुरक्षित निश्चिंत रैत बेळेवेमेयिंद एल्लरू तृप्त। ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಈಗ ಭಕ್ತಿಗೀತೆಗಳು. ಮೊದಲಿಗೆ ವಿದ್ಯಾಭೂಷಣ ಹಾಡಿರುವ ಪುರಂದರದಾಸರ ರಚನೆ. ಪತಿಹರಿಸೋ ಅನಿಲ ದೇವ ಅನಿಲ ದೇವ ಅಪಮೃತ್ಯುಪತಿಹರಿಸೋ ಅನಿಲ ದೇವ ಅನಿಲ ದೇವ ಕೃಪಣವತ್ಸಲನೆ ಕಾಮದ ಕಾಣೆ ಜಗದೊಳಗೆ ಅಪಮೃತ್ಯುಪರಿಹರಿಸೋ ಅನಿಲ ದೇವ ಅನಿಲ ದೇವ ನಿನಗಿನ್ನು ಸಮರಾದ ಅನಿಮಿತ್ತ ಬಾಂಧವರು ಎನಗಿಲ್ಲ ಆವಾವ ಜನುಮದಲ್ಲಿ ನಿನಗಿನ್ನು ಸಮರಾದ ಅನಿಮಿತ್ತ ಬಾಂಧವರು ಎನಗಿಲ್ಲ ಆವಾವ ಜನುಮದಲ್ಲಿ ಅನುದಿನವು ಎಮ್ಮನು ದಾಸೀನ ಮಾಡುವುದು ಅನುದಿನವು ಎಮ್ಮನು ದಾಸೀನ ಮಾಡುವುದು ಅನುಚಿತವು ಜಗದಿ ಸಜ್ಜನ ಶಿಖಾಮಣಿಯೇ ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಅನಿಲ ದೇವ ನು ನೀನಗುದು ವಾಣಿ ಪಂಚಾನನಾದ್ಯಮರರಿಗೆ ಪ್ರಾಣದೇವ ಜ್ಞಾನಾಯು ರೂಪಕನು ನೀನಗುದು ವಾಣಿ ಪಂಚಾನನಾದ್ಯಮರರಿಗೆ ಪ್ರಾಣದೇವ ದೀನವತ್ಸಲನೆಂದು ನಾನಿನ್ನ ಮೊರೆ ಹೋಕ್ಕೆ ದೀನವತ್ಸಲನೆಂದು ನಾನಿನ್ನ ಮೊರೆ ಹೋಕ್ಕೆ ದಾನವಾರಣ್ಯ ಕೃಷಾನು ಸರ್ವರ ಎಮ್ಮ ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಅನಿಲ ದೇವ ಸಾಧನ ಶರೀರವಿದು, ಇದು ಸಾಧನ ಶರೀರವಿದು, ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ, ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ. ಸಾಧು ಪ್ರಿಯನೇ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ.